ನನ್ನ ಹೆಸರು ಗಿಡ್ಡೇಗೌಡ, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಹಲವಾರು ರೀತಿಯ ಬೆಳೆಗಳಿಗೆ ಹೆಸರುವಾಸಿಯಾಗಿರೋದು. ಶುಂಠಿ ಕಮರ್ಷಿಯಲ್ ಬೆಳೆ ಆದ್ರೂ ಕೂಡ ಟೊಮ್ಯಾಟೊ ಬೆಳೀತಾರೆ, ಮೆಣಸು ಬೆಳೀತಾರೆ, ಸಾಂಬಾರ ಬೆಳೆಗಳು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು ಜನ ನ್ಯೂ ಆಲ್ಗೆ ಎರಡು ಕೇಸ್ ಮೂರು ಕೇಸ್ ಒಟ್ಟಿಗೆ ತಗೊಂಡು ಹೋಗ್ಬಿಡ್ತಾರೆ. ಅವರು ಮೆಣಸಿಗೆ ಮತ್ತೆ ಕಾಫಿಗೆ ನ್ಯೂ ಆಲ್ಗೆ ಚೆನ್ನಾಗಿ ಬಳಸ್ತಾ ಇದ್ದಾರೆ. ಮತ್ತೆ ನಮ್ಮ ಆಲೂರು ತಾಲೂಕಿಗೆ ಬಂದ್ರೆ ಆಲೂರು ತಾಲೂಕಿನಲ್ಲಿ ಬೇಸಿಗೆನಲ್ಲಿ ಹಸಿರು ಮೆಣಸಿನಕಾಯಿ ಬೆಳೀತಾರೆ, ಸಕಲೇಶ್ಪುರ ತಾಲೂಕಿನಲ್ಲಿ ಬೆಳೀತಾರೆ, ಅರ್ಕಲ್ಗೋಡು ಸಮೀಪದಲ್ಲಿ ಅಲ್ಲೂ ಬೆಳೀತಾರೆ. ಈ ಬೀನ್ಸ್ ಮೆಣಸಿನಕಾಯಿ ಇವುಗಳಿಗೆಲ್ಲ ನ್ಯೂ ಆಲ್ಗೆನೂ ಬಿಟ್ರೆ ಕ್ಯಾಪ್ಸಿಕಮ್ ಇವಕ್ಕೆಲ್ಲ ಬೇರೆ ರಾಸಾಯನಿಕ ಬೆಳೆದಿರೋದನ್ನ ಕಿತ್ತಿ ಇಟ್ಟಿದ್ರೆ ಮೂರು ದಿವಸದಲ್ಲಿ ಬಾಡಿ ಹೋಗುತ್ತೆ, ಮತ್ತೆ ಕೊಳೆಯಕ್ ಶುರು ಆಗುತ್ತೆ. 15 ದಿವಸ ಆದ್ರೂ ಹಂಗೇನೆ ಇಟ್ಟಿದ್ರೆ ನಿನ್ನೆ ಮೊನ್ನೆ ಕಿತ್ತಿರೋ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಮಾರ್ಕೆಟಲ್ಲೂ ಅಷ್ಟೇ, ಆ ಮೆಣಸಿನಕಾಯಿ ನೋಡ್ಬಿಟ್ರೆ ಫಸ್ಟ್ ಬಂದು ಅದನ್ನೇ ಖರೀದಿ ಮಾಡೋದು. ಇಲ್ಲಿ ನಮ್ಮ ಸಮೀಪದಲ್ಲಿ ಸಾಲ್ಗಮೆ ದೇವಿಹಳ್ಳಿ ಅಂತಿದೆ, ಅಲ್ಲೊಬ್ರು ಕಡದ್ರಹಳ್ಳಿ ಅಂತ ಒಬ್ರು ನಾಗರಾಜ್ ಅಂತ ಹೇಳಿ, ಅವರು ಮೆಣಸಿನಕಾಯಿಗೆ ದಪ್ಪ ಮೆಣಸಿನಕಾಯಿ ಬರುತ್ತೆ ಬಜ್ಜಿ ಮೆಣಸಿನಕಾಯಿ, ಅದನ್ನ ರಾಸಾಯನಿಕ ಗೊಬ್ಬರ ಇಲ್ದಲೇನೆ ಜೈವಿಕ ಗೊಬ್ಬರಗಳನ್ನೇ ಹಾಕಿ ನ್ಯೂ ಆಲ್ಗೆನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬಳಸಿ ಬೆಳೆದಿದ್ದಾರೆ. ಅವರ ಮೆಣಸಿನಕಾಯಿ ನೋಡ್ಬೇಕು, ನಾನೇನೆ ಫ್ರಿಡ್ಜ್ಗೆ ಹಿಡ್ದನೆ ಹೊರಗಡೆನೆ ಇಟ್ಟು 15 ದಿವಸ ಬಳಸ್ಕೊಂಡಿದ್ದೀನಿ ಅದನ್ನ. ರುಚಿ ಅಂತನೂ ಹೇಳಂಗಿಲ್ಲ. ಒಂದ್ಸಲ ಅವ್ರದ್ದು ಮೆಣಸಿನಕಾಯಿನ ನಾನೇ ಮಂಗಳೂರು ಸಾವಯವ ಸಂತೆಗೆ ತಗೊಂಡೋಗಿದ್ದೆ. ಜನ ಎಷ್ಟು ಖುಷಿ ಆದ್ರು ಅಂತಂದ್ರೆ ಬೇರೆಯವರು ಒಂದ್ ಎರಡ್ ಮೂರು ಜನ ಇಟ್ಕೊಂಡಿದ್ರು, ನಂದು ಒಂದ್ ಕಾಯಿ ಉಳಿಯವ್ರಿಗೂ ಅವ್ರದ್ದು ಯಾರು ಮುಟ್ಲಿಲ್ಲ, ಅಷ್ಟು ಚೆನ್ನಾಗಿ ವ್ಯಾಪಾರ ಆಯ್ತು. ಬೀನ್ಸ್ ಅಷ್ಟೇ, ಮಲ್ಲೇನಹಳ್ಳಿ ಅಂತ ಇದೆ ಅಲ್ಲಿ ಸಾಲ್ಗಾಮೆ ಹತ್ರ, ಅವರು ಒಂದ್ಸಲ ಈ ಬಳ್ಳಿ ಬೀನ್ಸ್ ಹಾಕಿದ್ರು, ಉದ್ದ ಬರುತ್ತೆ, ಬೇರೆ ಬೀನ್ಸ್ಗಿಂತ ಇದು 2-3 ಇಂಚ್ ಉದ್ದ ಬಂದಿತ್ತು. ಜೊತೆಗೆ ಸಾರ್ ನಾವು 8-9 ಸಲ ಕೂದಿದ್ವಿ, ಕೂದ್ ಸಾಕಾಗತ್ಲ ಕಿತ್ತಾಕದು ಅಂತ ಹೇಳಿದ್ರು. ಪ್ರತಿ ಬೆಳೆ ಆದ ತಕ್ಷಣ ಒಂದೊಂದ್ ಸಾರಿ ಸ್ಪ್ರೇ ಕೊಡೋದು, 10-8 ದಿವಸಕ್ಕೆ ಸ್ಪ್ರೇ ಕೊಡ್ತಾ ಬಂದ್ರು. ಅವರು ಟೊಮ್ಯಾಟೋಕ್ಕೆ ಬಳಸಿದೀನಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಸರ್ ನಾನು ಈ ತರ ಯಾವ ಗೊಬ್ಬರ ಹಾಕಿದ್ರು ಅಷ್ಟು ಚೆನ್ನಾಗಿ ಬಂದಿರ್ಲಿಲ್ಲ, ಬೆಳ್ಳಗಾಗೋಗ್ಬಿಟ್ಟಿತ್ತು, ನೀವು ಹೇಳಿದ್ರಲ್ಲ ಆ ಪ್ರಕಾರನೇ ಮಾಡಿದೆ. ಒಂದೇ ಸ್ಪ್ರೇಗೆ ಒಂದೊಂದು ಗೊಂಚಲಲ್ಲಿ 5-6 ಕಾಯಿಗಳು ಶುರು ಆಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಾಯ್ತು ಅಂತೇಳಿ ಈಗ 15 ದಿವಸದಲ್ಲಿ ಸ್ಪ್ರೇ ಮಾಡಿದ್ರು. ಏನಪ್ಪ ಉಪಯೋಗ ಅಂತಂದ್ರೆ, ನಾವು ಮೊದಲಿಂದಾನ ಸ್ಪ್ರೇ ಮಾಡ್ಕೊಂಡ್ ಬಂದ್ರೆ ಹೂವಿನ ಹಂತದೊಳಗೆ ಒಳ್ಳೆ ಬೆಳವಣಿಗೆ ಆಗುತ್ತೆ. ಹೂವು ಆಗುವಾಗ ಎಷ್ಟು ಹೂವಾಯ್ತು ಅದರಲ್ಲಿ 75% ಹೂವು ಚೆನ್ನಾಗಿ ಕಾಯಿ ಕಟ್ಬಿಡುತ್ತೆ. ಆಮೇಲೆ ಆ ಕಾಯಿಗಳ ಉದ್ದನೂ ಜಾಸ್ತಿ ಆಗುತ್ತೆ, ಹೊಳಪು ನೋಡ್ಬೇಕು. ಶುಂಠಿನಲ್ಲೂ ಅಷ್ಟೇನೆ, ಬೇರೆ ಬೆಳೆಗಳು ಎಲ್ಲ ತರಕಾರಿ ಬೆಳೆಗಳನ್ನು ನಮ್ಮಲ್ಲಿ ಬೆಳೆಸಿದ್ದಾರೆ, ಸೋರೆಗೆ ಬೆಳೆಸಿದ್ದಾರೆ. ಅದರ ಒಂದು ಕಲರ್ ನೋಡ್ಬಿಟ್ಟು ಮಾರ್ಕೆಟ್ನಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಹೇಳ್ತಾರೆ. ನ್ಯೂ ಆಲ್ಗೆ ಬಳಸುವಂತಹ ಜನರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ನ್ಯೂ ಆಲ್ಗೆ ಒಂದು ವರಪ್ರಸಾದ ಆಗಿದೆ. ನಮಗೆ ಚರ್ಮದ ಮೇಲೆ ಯಾವುದೇ ರೀತಿಯ ಪರಿಣಾಮ ಆಗೋದಿಲ್ಲ, ಕೈನಲ್ಲಿ ಮುಟ್ಕೊಳ್ಳಿ ಮೈ ಮೇಲೆ ಸುರ್ಕೊಳ್ಳಿ ಏನೂ ಆಗಲ್ಲ. ಆದ್ರೆ ಗಿಡಗಳಿಗೆ ಒಂದು ಸ್ವಲ್ಪ ಒಂದು ಅಥವಾ 2 ml ಈ ಸ್ಪ್ರೇ ಅದ್ರ ಗಿಡದ ಮೇಲೆ ಬಿದ್ರೆ ಅದ್ರ ಪರಿಣಾಮ ವಿಪರೀತ. ನಮ್ಮ ದೂರವಾಣಿ ಸಂಖ್ಯೆನ ಹಾಗೆ ತಗೊಳ್ಳಿ, 9632617530. 9632617530. ವಿವರಗಳಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನು ಸಂಪರ್ಕಿಸಿ. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 9449611878 9449611878. ಇದುವರೆಗೆ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭಾರತ ಸರ್ಕಾರದ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಬೀಳಗಿ ತಾಲೂಕಿನ ಜಾನಮಟ್ಟಿ ಗ್ರಾಮದ ಕೃಷಿ ಅನುಭವಿ ಪ್ರವೀಣ ರುದ್ರಪ್ಪ ಮುಧೋಳ್ ಅವರೊಂದಿಗೆ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಕಿರಣ್ ಕುಮಾರ್ ಶೇಖ್ದಾರ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಜಾನಮಟ್ಟಿ ಗ್ರಾಮದವರಿವರು ದ್ರಾಕ್ಷಿ, ಕಬ್ಬು, ಚೆಂಡು ಹೂವು, ಮೆಕ್ಕೆಜೋಳ ಹಾಗೂ ಸಾವಯವ ಪದ್ಧತಿಯಲ್ಲಿ ನೀರಾವರಿ ಗೋಧಿ, ಇದಲ್ಲದೇ ಸಮಯ ಸಿಕ್ಕಾಗ ಮತ್ತು ಭೂಮಿ ಯಾವಾಗ ಖುಲ್ಲಾ ಇರ್ತದೆ ಅವಾಗ ವಿವಿಧ ರೀತಿಯ ಬೆಳೆಗಳನ್ನು ಬೆಳೆದು ಒಂದು ರೀತಿಯಿಂದ ಆದಾಯವನ್ನು ಮಾಡಿಕೊಂಡಂತಹ ರೈತರು ಇವರು ಪ್ರವೀಣ್ ರುದ್ರಪ್ಪ ಮುಧೋಳ್ ಅಂತೇಳಿ. ಇವರ ಕಡೆಯಿಂದ ನಾವು ತಮ್ಮ ಇವರ ಅನುಭವ ಏನಿದೆ, ಇವರದೊಂದು ಬೆಳೆಯುವಂತ ಪದ್ಧತಿ ಏನಿದೆ, ಇದನ್ನೆಲ್ಲ ನಾವು ತಿಳಿದುಕೊಳ್ಳೋಣಂತೆ. ನಮಸ್ಕಾರ ಪ್ರವೀಣ್ ರುದ್ರಪ್ಪ ಮುಧೋಳ್ ಅವರೇ. ನಮಸ್ಕಾರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಸುಮಾರು 5 ಮಾಡ್ತಾ ಇದ್ದೇನೆ ಸರ್. 2012-13 ನಾನು ಕೃಷಿಯಲ್ಲಿ ತೊಡಗಿಕೊಂಡಿದ್ದೇನೆ. ತಮ್ಮದು ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ನಾನು MSc, MPhil ಮತ್ತು BEd ಮಾಡಿದ್ದೇನೆ ಸರ್. MSc, MPhil ಮತ್ತು BEd ಮಾಡಿಕೊಂಡು ತಾವು ಕೃಷಿಗೆ ಬಂದವರು. ಈಗ ತಾವು ಕೃಷಿಗೆ ಬಂದಿದ್ದೀರಿ, ಮತ್ತೆ ತಾವು ಎಲ್ಲಿ ಶಿಕ್ಷಣವನ್ನ ಇಷ್ಟೆಲ್ಲ ಕಂಪ್ಲೀಟ್ ಮಾಡಿದ್ರು ಒಂದು ಯಾವ್ದಾದ್ರೂ ನೌಕರಿಗೆ ಹೋಗಬಹುದಾಗಿತ್ತು, ತಾವು ಯಾಕೆ ಕೃಷಿ ಕಡೆ ಬಂದ್ರಿ? ಒಂದು ಮುಖ್ಯವಾಗಿ ಹೇಳಬೇಕಂದ್ರೆ ಸರ್, ನಮ್ಮ ಕುಟುಂಬದ ಒಂದು ವೈಯಕ್ತಿಕ ಸಮಸ್ಯೆ. ಯಾಕಪ್ಪ ಅಂತಂದ್ರೆ, ನಮ್ಮ ತಂದೆಯವರು ಒಬ್ಬರೇ ಇರೋದ್ರಿಂದ, ಅವರು ಸೈನಿಕ ವೃತ್ತಿಯಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿರುವುದರಿಂದ ಅವರ ಒಂದು ಯೋಗಕ್ಷೇಮ ನೋಡಿಕೊಳ್ಳುವ ಸಲುವಾಗಿ ನಾನು ಮುಖ್ಯವಾಗಿ ಮರಳಿ ಊರಿಗೆ ಬರಬೇಕಾಯ್ತು. ಅದರ ಜೊತೆ ಜೊತೆಗೆ ನಮ್ಮ ತಂದೆಯವರು ಅತಿ ಹೆಚ್ಚು ಪ್ರೀತಿ ಕೃಷಿಯ ಬಗ್ಗೆ. ಆ ಒಂದು ಕಾರಣಕ್ಕಾಗಿ ಅವರು ನೌಕರಿ ಸೇರುವ ಸಮಯದಲ್ಲಿ 1 ಎಕರೆ ಜಮೀನು ಇರೋದನ್ನ ಅವರ ತಮ್ಮ ನೌಕರಿ ದುಡಿಮೆಯ ಮುಖಾಂತರ ಸುಮಾರು 14 ಜಮೀನನ್ನು ಗಳಿಸಿದ್ದು ಇವತ್ತಿನ ನಿದರ್ಶನ. ಆ ಒಂದು ಕಾರಣಕ್ಕಾಗಿಯೂ ನಾನು ಕೃಷಿ ಕಡೆ ಒಂದು ಒತ್ತು ಕೊಡಬೇಕಾಯ್ತು. ಜೊತೆಗೆ ನಾನು ಇನ್ನೊಬ್ಬರ ಅವಲಂಬಿತನಾಗಿ ಕೆಲಸ ಮಾಡೋದಕ್ಕಿಂತಲೂ ನನ್ನ ಸ್ವತಂತ್ರ ಜೀವನವನ್ನು ಬದುಕಬೇಕು ಅನ್ನೋ ಒಂದು ಇಚ್ಛೆಪಟ್ಟು ಯಾವುದೇ ನೌಕರಿಗೆ ಅಪೇಕ್ಷೆ ಪಡದೆ ನನ್ನ ಶಿಕ್ಷಣವನ್ನು ನನ್ನ ಜೀವನದ ಒಂದು ಏಳಿಗೆಯಾಗಿ ಅನ್ಕೊಂಡು ಕೃಷಿಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಳ್ಳಲು ನಾನು ಇಚ್ಛೆಪಟ್ಟೆ. ಅದೇ ತರನಾಗಿ ನಾನು ಇವತ್ತು ಕೃಷಿಯಲ್ಲಿ ಅತಿ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅಷ್ಟೇ ಒಂದು ಸಾಧನೆಯ ಒಂದು ದಾರಿಯಲ್ಲಿ ಈ ಕೃಷಿ ಕ್ಷೇತ್ರದಲ್ಲಿ ಹೊರಟಿರೋದು ಒಂದು ತಮಗೆಲ್ಲ ನಿದರ್ಶನ ಇದೆ. ಅದರ ಜೊತೆಗೆ ನನ್ನ ಆದಾಯ ಕೂಡ ನೌಕರಿಗೆ ನಾನು ಕಂಪೇರ್ ಮಾಡಿದರೆ ಅದರ 3 ನನ್ನ ಆದಾಯ ನನ್ನ ಕೃಷಿಯಲ್ಲಿ ಸಿಗ್ತಾ ಇದೆ. ಇದು ಒಂದು ಕಾರಣ ನಾನು ಕೃಷಿ ಬರಾಕ ಒಂದು ಪ್ರಚೋದನೆ ಅಂತ ಹೇಳಬಹುದು. ಈಗ ತಾವು ಇಷ್ಟೆಲ್ಲ ವಿವರವಾದ ಮಾಹಿತಿಯನ್ನು ನೀಡಿದ್ರಿ ಪ್ರವೀಣ್ ಅವರೇ, ನಮಗೂ ಸಂತೋಷ. ಈಗ ಇನ್ನೊಂದು ನಿಮಗೆ ಹೇಳಬೇಕಂದ್ರೆ, ತಾವು ದ್ರಾಕ್ಷಿಯನ್ನ ಬೆಳಿತೀನಿ ಅಂತ ಹೇಳಿದ್ರಿ, ಈ ದ್ರಾಕ್ಷಿಯನ್ನ ಯಾವ ರೀತಿ ಬೆಳಿತೀರಿ, ದ್ರಾಕ್ಷಿಯನ್ನ 1 ಮಾಡಿದ್ದೀರಿ, ಮತ್ತೆ ಅದಕ್ಕೆ ಪಾಲನೆ ಪೋಷಣೆ ಯಾವ ರೀತಿ ಮಾಡ್ತೀರಿ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ? ಸರ್, ದ್ರಾಕ್ಷಿ ನಾನು 4 ಜಮೀನಲ್ಲಿ ದ್ರಾಕ್ಷಿ ಪ್ಲಾಂಟೇಷನ್ ಮಾಡಿದ್ದು. 2009 ನಮ್ಮ ತಂದೆಯವರೇ ಮಾಡಿದ್ರು, ಆದರೆ ಅದನ್ನು ನಾನು ವ್ಯವಸ್ಥಿತ ರೀತಿಯಿಂದ ನಾನು 2012-13 ನನ್ನದೇ ಒಂದು ವಿಶಿಷ್ಟ ಶೈಲಿಯಲ್ಲಿ ದ್ರಾಕ್ಷಿಯನ್ನು ಬೆಳೀತಾ ಇದ್ದೇನೆ. ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ಹೇಳಬೇಕಂದ್ರೆ ದ್ರಾಕ್ಷಿ ಬೆಳೆಗಾರರ ಬಗ್ಗೆ ಒಂದು ನಾನು ಮಾಹಿತಿಯನ್ನು ಕೊಡೋದೇನಪ್ಪಾ ಅಂತಂದ್ರೆ, ದ್ರಾಕ್ಷಿ ಅಂದ್ರೆ ಎಲ್ಲರ ದೃಷ್ಟಿಯಲ್ಲಿ ಅತಿ ಹೆಚ್ಚು ಖರ್ಚುದಾಯಕ ಬೆಳೆ ಅಂತ ಎಲ್ಲರ ವಿಚಾರದಲ್ಲಿ. ಅದನ್ನ ನಾನು ನನ್ನ ತಕ್ಕ ಮಟ್ಟಿಗೆ ನಾನು ಅನ್ಕೊಂಡ ಒಂದು ನನ್ನ ಅನುಭವದ ಪ್ರಕಾರ ಹೇಳಬೇಕಂದ್ರೆ, ಸುಮಾರು 200 ರೈತರಿಗಿಂತಲೂ 50% ಕಡಿಮೆ ಖರ್ಚಿನಲ್ಲಿ ನಾನು ಮೇಂಟೈನ್ ಮಾಡ್ತಾ ಇದ್ದೇನೆ. ಸುಮಾರು 5 ಬೆಳೆಗಳನ್ನು ತೆಗೆದು ಈ ವರ್ಷ 6 ಬೆಳೆಯನ್ನು ನಾನು ಕಳಿಸ್ತಾ ಇದ್ದೇನೆ. ಬೇರೆ ರೈತರಿಗೆ ಕಂಪೇರ್ ಮಾಡಿದರೆ ನಂದು ಔಷಧಿ ಸಿಂಪರಣೆ ಆಯಿತು, ರಾಸಾಯನಿಕ ಗೊಬ್ಬರಗಳ ಬಳಕೆ ಆಯಿತು, ಎಲ್ಲಾನು ನಾನು ಪ್ರತಿ ವರ್ಷನೂ ಎಲ್ಲಾ ಲೆಕ್ಕಾಚಾರಗಳನ್ನು ನೋಟ್ ಮಾಡಿಟ್ಟಿದ್ದು ಉಂಟು. ಅದರ ಪರವಾಗಿ ನಾನು ತುಲನೆ ಮಾಡಿದರೆ ಅವರಿಗೆ ನನಗೆ ಸುಮಾರು 75% ಖರ್ಚು ವಾರ್ಷಿಕ ಖರ್ಚಿನಲ್ಲಿ ಕಡಿಮೆ ಇದೆ ಸರ್. ಈಗ ಅದರಿಂದ ನಾನು ಈಗ ಒಂದು ಉದಾಹರಣೆಗೆ ಹೇಳಬೇಕಂತಂದ್ರೆ, 2017 ನಂದು ಒಂದು ದ್ರಾಕ್ಷಿ ಬೆಳೆಯ ಒಂದು ಕೊಯ್ಲು ಬಗ್ಗೆ ಹೇಳಬೇಕಂತಂದ್ರೆ, ನನ್ನ 4 ಎಕರೆ ದ್ರಾಕ್ಷಿಯಲ್ಲಿ 34 ಟನ್ ದ್ರಾಕ್ಷಿ ಬೆಳೀತಾರೆ. ಅದು ವೈನ್ ವೆರೈಟಿ ಇರೋದ್ರಿ ನನ್ನ ದ್ರಾಕ್ಷಿ. ಆದ್ರ ಅದು 34 ಟನ್ ದ್ರಾಕ್ಷಿ ಬೆಳೆದ್ರಿಂದ ನನಗೆ 1,88,000 ನನಗೆ ಆದಾಯ ಬಂತ್ರಿ. ಅದರ ಖರ್ಚು ನಂದು 1,17,000 ಆಗಿತ್ತು. ಇದರಲ್ಲಿ ರಾಸಾಯನಿಕ ಗೊಬ್ಬರ ಬಂತು, ಸಿಂಪರಣೆ ಬಂತು, ಆಮೇಲೆ ಆಳಿಂದು ಬಂತು, ಈ ತರ ಎಲ್ಲಾನು ಅದರದ ಪ್ರತಿಯೊಂದು ಖರ್ಚು ವೆಚ್ಚವನ್ನು ಕೂಡಿಸಿದಾಗ ನಂದು 1,17,000 ಕೇವಲ ಖರ್ಚಾಗಿ 1,488,000 ಬಂತು. ಅದು ನಿವ್ವಳ ಆದಾಯ ನನಗೆ 13.5 ಲಕ್ಷದ ಮೇಲ್ಪಟ್ಟು ನನಗೆ ನಿವ್ವಳ ಆದಾಯ ಸಿಕ್ತು. ಇದರಿಂದ ನಾ ಎಲ್ಲ ದ್ರಾಕ್ಷಿ ರೈತರಿಗೆ ಹೇಳಲು ಏನು ಇಷ್ಟಪಡ್ತಾ ಇದ್ದೇನೆ ಅಂದ್ರೆ, ನಾವು ಇಲ್ಲಿವರೆಗೂ ಮಾಡ್ತಾ ಇರೋ ಪದ್ಧತಿ ಆದಷ್ಟು ನನ್ನ ಅನುಭವದ ಪ್ರಕಾರ ಒಂದು 50% ಸರಿ ಇದೆ, 50% ಸರಿ ಇಲ್ಲ. ಯಾಕಪ್ಪ ಅಂತಂದ್ರೆ, ಖರ್ಚು ಈಗ ಒಂದು 3 ಲಕ್ಷದ ನಾವು ಒಂದು ಆದಾಯ ತೆಗಿಬೇಕಾದ್ರೆ 1.5 ಲಕ್ಷ 2 ಲಕ್ಷ ರೂಪಾಯಿ ಖರ್ಚನೆ ಮಾಡಿರ್ತೇವೆ ಯೂಶಲಿ ನಮ್ಮ ರೈತರೆಲ್ಲರೂ ಮಾಡ್ತಾ ಇದಾರೆ. ಅದು ನನಗೆ ಅನಿಸಿದ ಮಟ್ಟಿಗೆ ತಪ್ಪು ಅನಿಸ್ತಾ ಇದೆ. ಅದನ್ನ ನಾವು ಒಂದಿಟ್ಟು ಅದರದ ನ್ಯೂನತೆಗಳು ಏನು ಎಲ್ಲ ಅರ್ಥ ಮಾಡಿಕೊಂಡು ಕರೆಕ್ಟ್ ಆಗಿ ನಾವು ಮಾಡಿದ್ದೇ ಆಗಿದ್ರೆ ನಂತರ ಹೆಚ್ಚಿನ ಆದಾಯ 1 ರೂಪಾಯಿಗೆ 9 ರೂಪಾಯಿ ಆದಾಯ ತೆಗಿಬಹುದು ಅಂತ ನಾನು ನಿದರ್ಶನವನ್ನು ಸಾಕ್ಷಿಯನ್ನು ತೋರಿಸಿ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ. ಈಗ ತಾವು ಇಷ್ಟೆಲ್ಲ ಹೇಳಿದ್ರಿ, ಈಗ ನನಗೆ ತಿಳಿದ ಮಟ್ಟಿಗೆ ಏನಪ್ಪಾ ಅಂತಂದ್ರೆ, ದ್ರಾಕ್ಷಿ ಬೆಳಿಬೇಕು ಅಂತಂದ್ರೆ ಮೊದಲು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸಾಕಷ್ಟು ಸುಮಾರು ಕನಿಷ್ಠ ಅಂದ್ರೆ 2 ಲಕ್ಷ ಆದ್ರೂ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅನ್ನೋದು ಒಂದು ಎಲ್ಲ ರೈತರು ಹೇಳುವಂತ ಒಂದು ಅಭಿಪ್ರಾಯ ಅನುಭವ ಅನ್ಬಹುದು. ಆದ್ರೆ ತಾವು 4 ಎಕರೆ ದ್ರಾಕ್ಷಿಯನ್ನ ಬೆಳೆದಿದ್ದೀರಿ. ಈ 4 ಎಕರೆ ದ್ರಾಕ್ಷಿಯಲ್ಲಿ ತಾವು 1.5 ಲಕ್ಷ ಅಷ್ಟೇ ನಾನು ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ ಏನು ಇದರ ಗುಟ್ಟು? 1.5 ಲಕ್ಷ ಏನೇನು ಖರ್ಚು ಮಾಡಿದಿರಿ ತಾವು ಸ್ವಲ್ಪ ವಿವರವಾಗಿ ಹೇಳ್ಬೋದಲ್ಲ? ಹಾ ಸರ್, ಅದು ತಪ್ಪಾಗಿ ಅರ್ಥ ಆಗಬಾರ್ದು. ಮುಖ್ಯವಾಗಿ ನಾನು ಹೇಳಿದೆ, ನನಗೆ ಬೇರೆ ರೈತರಿಗೆ ನನಗೆ ಕಂಪೇರ್ ಮಾಡಿದ್ರೆ 50% ಬಂದಿದೆ ಅಂತಂದೆ. ಅದು ಪೂರ್ತಿ ನಾವು ಪ್ರಪ್ರಥಮವಾಗಿ ದ್ರಾಕ್ಷಿಯನ್ನ ನಾವು ಬೆಳಿಬೇಕಾದಾಗ ಮಾಡಬೇಕಾಗಿದ್ದು ಬೇರೆ, ಪ್ರತಿ ವರ್ಷ ನಾವು ವಾರ್ಷಿಕ ಖರ್ಚು ಬೇರೆ, ಪರ್ಮನೆಂಟ್ ಖರ್ಚು ಬೇರೆ. ಅಂದ್ರೆ ನಾವು ಕಂಬ ಹಾಕ್ಬೇಕು, ತಂತಿ ಹಾಕ್ಬೇಕು, ಸಸಿಗಳನ್ನ ತಂದು ಬೇರೆ ಕಡೆ ತಂದು ನಾಟಿ ಮಾಡ್ಬೇಕು, ಅದ ಗ್ರಾಫ್ಟಿಂಗ್ ಮಾಡ್ಬೇಕು, ಅದು ಎಲ್ಲ 1.5 ವರ್ಷ ಮಾಡೋದು ಎಲ್ಲರೂ ಯಾವ ಯೂಸಲ್ಲಿ ಎಲ್ಲರೂ ಮಾಡಲೇಬೇಕು ಸರ್. ಅದು 1 ವರ್ಷಕ್ಕೆ ನಮ್ ಡಿಸೈನ್ ಲೈನ್ ಟು ಲೈನ್ ಸ್ಪೇಸ್, ಗಿಡದಿಂದ ಗಿಡದ ಅದರದ ಒಂದು ಸ್ಪೇಸಸ್ ಮ್ಯಾಗ ಖರ್ಚು ವೆಚ್ಚ ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ. ಅದು ಮಾಮೂಲಿಯಾಗಿ ಎಲ್ಲರಿಗೆ ಒಂದೇ ತರ ಬರುವಂತ ಖರ್ಚು ಅದು, ಯಾಕಂದ್ರೆ ಎಂಗಲ್ಲು ಕಂಬು ಎಲ್ಲರಿಗೆ ಒಂದೇ ರೇಟ್ನ ಸಿಗ್ತಾವ. ಅದು ಮಾತ್ರ ಮುಖ್ಯವಾಗಿ ಬಂದೇ ಬರೋದು. ಆಮೇಲೆ ನಾನು ಹೇಳ್ತಾ ಇರೋದು ಸರ್, ವಾರ್ಷಿಕ ವ್ಯವಸ್ಥೆ ನಾವು 1 ವರ್ಷ ಏಪ್ರಿಲ್ ಚಾಟ್ನಿ ಮಾಡಿದಾಗ ಮತ್ತೆ ವರ್ಷ ಏಪ್ರಿಲ್ ಚಾಟ್ನಿವರೆಗೂ ಇನ್ ಬಿಟ್ವೀನ್ 12 ತಿಂಗಳಲ್ಲಿ ಬರುವಂತಹ ಕೆಲಸಗಳ ಕಾರ್ಯಗಳಿದಾವಲ್ಲ, ಅದರಲ್ಲಿ ಮಾಡಬೇಕಾಗಿದ್ದು ಒಂದಿಟ್ಟು ದಾರಿ ಬದಲಾವಣೆ ಇದೆ ಸರ್. ನಾನು ಮಾಡಿರೋದು ಅಲ್ಲಿ ಮಾಡಿರೋದು ಬದಲಾವಣೆ. ನಾನು ಮುಖ್ಯವಾಗಿ ಹೇಳಬೇಕಂದ್ರೆ 5 ಬೆಳೆಗಳನ್ನು ತೆಗೆದ್ರು ಇವತ್ತಿನವರೆಗೂ ಮಣ್ಣಿಗೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿಲ್ಲ ಸರ್. ಅದರ ಜೊತೆಗೆ ನಾನು ರಾಸಾಯನಿಕ ಗೊಬ್ಬರ ಹಾಕದೇ ಇರೋದ್ರಿಂದ ಅದಕ್ಕೆ ನನಗೆ ಒಂದು ಬೆನಿಫಿಷಿಯಲ್ ಏನು ಸಿಕ್ಕಿದೆ ಅಂದ್ರೆ, ರೋಗ ಬಾಧೆ ಬಹಳ ಕಡಿಮೆ ಆಗಿದೆ ಸರ್. ಅದರ ಜೊತೆಗೆ ನ್ಯಾಚುರಲ್ ಮಲ್ಚಿಂಗ್ ಅಂದ್ರೆ ನಾವು ನಮ್ಮಲ್ಲಿ ಕಬ್ಬು ಜಾಸ್ತಿ ಬೆಳೆಯೋದ್ರಿಂದ ಕಬ್ಬಿನ ರೌದಿ ಸಾಕಷ್ಟು ಸಿಗೋದ್ರಿಂದ ರೈತರು ಅದನ್ನ ಬೆಂಕಿ ಇಟ್ಟು ಸುಡೋದ್ರಿಂದ ಅದನ್ನ ನಾನೊಂದಿಷ್ಟು ಗುರುತಿಸಿಕೊಂಡು ಯಾರು ಬೆಂಕಿ ಹಾಕಿ ನಾ ರೌದಿ ಸುಡ್ತೀನಿ ಅಂತಾರೆ ಅಂತರ ಹೊಲದಾಗಿಂದ ನಾನು ಸ್ವತಃ ಲೇಬರ್ ತಗೊಂಡೋಗಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು ನಾನು ದ್ರಾಕ್ಷಿ ಹೊಲದಲ್ಲಿ ಮಲ್ಚಿಂಗ್ ಮಾಡ್ತೀನಿ ಸರ್. ಅದರಿಂದ ನೀರಿನ ಒಂದು ಉಳಿತಾಯ ಜಾಸ್ತಿ ಆಗುತ್ತೆ, ನೀರಿನ ಒಂದು ಬಳಕೆ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಅದು ಅಲ್ಲಿ ಹಾಕಿರುವಂತ ನಾವು ಕಬ್ಬಿನ ರೌದಿಯನ್ನ ಮುಂದಿನ ವರ್ಷ ಅನ್ಕೊಡ್ದ ಅದು ಪೂರಾ ಕಳತ್ತು ಗೊಬ್ಬರ ಆಗಿರುತ್ತೆ. ಅದ್ರ ಜೊತೆಗೆ ನಾನು ಎರೆಹುಳಗ ಪ್ರತಿ ವರ್ಷದಾಗ 3 ಸರಿ ಪ್ರತಿ 4 ತಿಂಗಳಿಗೆ 1 ಸರಿ ಒಂದ್ ಗಿಡಕ್ಕೆ 200 ಗ್ರಾಮ್ ಆನೆಯವರೇಜ್ 200 ಗ್ರಾಮ್ನಾಗ ಎರೆಹುಳ ಗೊಬ್ಬರ ಹಾಕ್ತೇನೆ. ಆ ಎರೆಹುಳ ಗೊಬ್ಬರನ ಸ್ವತಃ ನಾನೇ ತಯಾರು ಮಾಡ್ಕೋತೇನೆ. ನಾನೇ ತಯಾರು ಮಾಡಿರೋ ಎಲ್ಲಿ ಬೇರೆ ಕಡೆಯಿಂದ ಕೊಂಡ್ಕೊಂಡ್ ಬರೋದಿಲ್ಲ, ನಾನೇ ತಯಾರು ಮಾಡಿದಂತ ಗೊಬ್ಬರವನ್ನ ನಾನೇ ಯಥೇಚ್ಛವಾಗಿ 1 ವರ್ಷದಲ್ಲಿ 3 ಸರಿ ಹಾಕ್ತೇನೆ. ಅದರಿಂದ ಎರೆಹುಳಗಳನ್ನು ನನ್ನ ಜಮೀನಲ್ಲಿ ವೃದ್ಧಿಯಾಗಿ ನಾನು ಹಾಕಿರುವಂತ ರೌದಿನ ತಿಂದು ಗೊಬ್ಬರ ಮಾಡುವಂತ ಪರಿಸ್ಥಿತಿ ನನ್ನ ಹೊಲದಲ್ಲಿ ಸೃಷ್ಟಿಯಾಗಿತ್ತು. ಇದ್ರ ಜೊತೆಗೆ ನಾವು ಈ ರೀತಿ ಮಾಡೋದ್ರಿಂದ ಏನಾಗಿದೆಪ್ಪ ಅಂದ್ರ, ಸ್ವಲ್ಪ ತೇವಾಂಶದ ಒಂದು ವ್ಯವಸ್ಥೆ ಸುಧಾರಿಸಿ ರೋಗದ ಬಾಧೆ ಕಡಿಮೆ ಆಗಿದೆ. ರೋಗದ ಬಾಧೆ ಕಡಿಮೆ ಆಗೋದ್ರಿಂದ ನನ್ನ ಖರ್ಚಿನ ಆಚ ಕಡಿಮೆ ಆಗಿದೆ. ಈ ರೀತಿ ಮಾಡೋದ್ರಿಂದ ಈಗ ನನ್ನ ಜೊತೆಗೆ ಇನ್ನ ಸುಮಾರು 2-3 ಜನ ರೈತರು ನಮ್ಮೂರಲ್ಲೇ ದ್ರಾಕ್ಷಿ ಬೆಳೀತಾ ಇದ್ದಾರೆ. ಅವರು ಒಂದು ಅಕ್ಟೋಬರ್ ಚಾಟ್ನಿ ಮಾಡಿದಾಗ ಅಕ್ಟೋಬರ್ ದಿಂದ ಜನವರಿ ಫೆಬ್ರವರಿ 4 ತಿಂಗಳ ಅವಧಿಯೊಳಗ 35 ರಿಂದ 40 ಸ್ಪ್ರೇ ತಕ ಔಷಧಿ ಸಿಂಪರಣೆ ಮಾಡ್ತಾರ. ಬಟ್ ನಾನು 10 ರಿಂದ 12 ಸ್ಪ್ರೇ ಆಗಿರ್ತವ್ರು. ಇದೇ ಒಂದು ನಂದು ಬರುವಂತ ವ್ಯತ್ಯಾಸ. ಇದರಿಂದ ಆಟೋಮೆಟಿಕ್ ನನ್ನ ಖರ್ಚಿನ ಒಂದು ಇಳಿಮುಖ ಆಗುತ್ತೆ, ಖರ್ಚುನೂ ಇಳಿಮುಖ ಆಗುತ್ತೆ, ಮತ್ತೆ ಬೆಳೆನೂ ಸಮೃದ್ಧವಾಗಿ ಬೆಳೀತದೆ. ಇದರಿಂದ ನಮಗೆ ಲಾಭ ಜಾಸ್ತಿ ಬರ್ತದೆ ಅನ್ನೋದು ತಮ್ಮ ಅಭಿಪ್ರಾಯ. ಈಗ ನೀವು ಈ ದ್ರಾಕ್ಷಿಯನ್ನ ಬೆಳೀತಾ ಇದ್ರಿ, ಮತ್ತೆ ಅದರ ಜೊತೆಗೆ ಈ ದ್ರಾಕ್ಷಿ ನಂದು ವೈನ್ ಸಲುವಾಗಿ ಅಂದ್ರೆ ತಾವು ಬೆಳೆಯೋ ದ್ರಾಕ್ಷಿ ಕಪ್ಪು ದ್ರಾಕ್ಷಿನ ಅಥವಾ ಬೇರೆ? ಎರಡು ಇದಾವ ಸರ್, ಒಂದು ಕಪ್ಪು ದ್ರಾಕ್ಷಿನ ಇದೆ, ಒಂದು ಬಿಳಿ ದ್ರಾಕ್ಷಿ. ಒಂದು ಸಿರಾಜ್ ಅಂತ ಕಪ್ಪು ದ್ರಾಕ್ಷಿ ಬರುತ್ತೆ, ರೆಡ್ ವೈನ್ ಅಂತಾರೆ. ಆಮೇಲೆ ಒಂದು SBL ಸೆವೆನ್ ಬ್ಲಾಂಕ್ ಅಂತ ಒಂದು ವೆರೈಟಿ ಇದೆ, ಅದು ವೈಟ್ ವೆರೈಟಿ ಬರುತ್ತೆ. ಅದು ವೈಟ್ ವೈನ್ ಮಾಡುತ್ತಾರೆ, ಅದರಿಂದ ಸಿರಾಜ್ ಇಂದ ರೆಡ್ ವೈನ್ ತಯಾರು ಮಾಡ್ತಾರೆ. ಇದರಿಂದ ನನಗೆ ಬೇರೆಯವರ ಅಂಕಿಅಂಶಗಳನ್ನು ನೋಡಿದ್ರೆ ಅಂಕಿಅಂಶದಲ್ಲೂ ಜಾಸ್ತಿ ಇದೆ, ಅವ್ರ ಖರ್ಚು ವೆಚ್ಚದ ಅಂಕಿಅಂಶಗಳು ಜಾಸ್ತಿ ಇದಾವೆ. ಆದ್ರೆ ನಂದು 4 ಎಕರೆದಲ್ಲಿ 34 ಟನ್ ಯೂಶಲಿ ಕೆಲವೊಂದು ನಮ್ಮ ಹಿರಿಯ ದ್ರಾಕ್ಷಿ ಬೆಳೆಗಾರರ ಒಂದು ಪ್ರಕಾರ ಕಡಿಮೆ ಅಂತವ್ರ ಅನಿಸ್ತಿರ್ಬೋದು. ಯಾಕಂದ್ರೆ 1 ಎಕರೆದಲ್ಲಿ ಸುಮಾರು 8-10-15 ಟನ್ ತಕ ಹಣ್ಣು ಬೆಳೆಯುವಂತ ರೈತರು ಇದ್ದಾರೆ. ಅವ್ರ ಖರ್ಚು ವೆಚ್ಚ ಆದಾಯ ನನ್ನ ಖರ್ಚು ವೆಚ್ಚ ಆದಾಯ ತುಲನೆ ಮಾಡಿದ್ರೆ ಬಹಳ ಅಬ್ಬಬ್ಬ ಅಂದ್ರೆ ಒಂದು ನನ್ನ ಅನಿಸಿದ ಮಟ್ಟಿಗೆ 50% ಅವರು ಮಾರ್ಜಿನ್ ಇಟ್ಕೋಬಹುದು ಅವರು ಮಾಡಿದಂತ ಕೃಷಿ ಚಟುವಟಿಕೆ ಒಳಗ. ನಂದು 90% ಆದಾಯ ಮಾರ್ಜಿನ್ ಇದೆ ಸರ್. ಇದಕ್ಕಾಗಿ ನಾನು ಹೇಳೋದು, ಎಲ್ಲರೂ ಅದೇ ದಾರ್ಯಾಗ ಹೊಂಟಿರೋದ್ರೆ ನಾವು ಅದೇ ದಾರ್ಯಾಗ ಹೋಗಬಾರ್ದು. ನಮ್ಮದೇ ಆದ ಒಂದು ಏನಾದ್ರು ಹೊಸತನವನ್ನು ಗುರುತಿಸಿಕೊಂಡು ಈ ತರ ಒಂದು ಹೊಸ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾದ್ರೆ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬಹುದು ಅಂತ ನಾ ಹೇಳ್ಬೋದು ಸರ್. ತುಂಬಾ ಸಂತೋಷ ಪ್ರವೀಣ್ ಅವರೇ, ತಾವು ಇಷ್ಟೆಲ್ಲ ಮಾಹಿತಿಯನ್ನ ಹೇಳಿದ್ರೆ ಈಗ, ಯಾಕಂದ್ರೆ ಒಂದು ನನ್ನ ಅನುಭವದ ಪ್ರಕಾರ ಈಗಿನ ಒಂದು ಕೃಷಿಗೆ ಶಿಕ್ಷಣದ ಅವಶ್ಯಕತೆ ಇರೋದ್ರಿಂದಲೇ ತಾವು ಇಷ್ಟೆಲ್ಲ ಓದಿ ಅದರ ಬಗ್ಗೆ ತಿಳಿದುಕೊಂಡು ಒಂದು ಇಷ್ಟು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ತೆಗೆದಿದ್ದು ಒಂದು ಉಳಿದೆಲ್ಲ ರೈತರಿಗೆ ಇದು ಮಾದರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ತಾವು ಇನ್ನೊಂದು ಹೇಳಿದ್ರಿ, ಚೆಂಡು ಹೂವನ್ನ ಬೆಳಿತೇನೆ ಅಂತ ಹೇಳಿ. ಈ ಚೆಂಡು ಹೂವನ್ನ ಯಾವ ರೀತಿ ಬೆಳಿತೀರಿ, ಮತ್ತೆ ಇದಕ್ಕೇನಾದ್ರೂ ತಳಿಗಳಿದಾವ, ಮತ್ತೆ ಇದನ್ನ 8 ಎಕರೆಯಲ್ಲಿ ಬೆಳಿತೀರಿ, ಮತ್ತ ಇದಕ್ಕ ಬೆಳಿಬೇಕಾದ್ರೆ ಯಾವ ರೀತಿ ನೀವು ಜಮೀನನ್ನ ಹದ ಮಾಡ್ತೀರಿ, ಅದಕ್ಕೇನಾದ್ರೂ ಇದರಲ್ಲಿಯೂ ಕೂಡ ಈಗ ದ್ರಾಕ್ಷಿಯಲ್ಲಿ ಹೇಳಿದ ಪ್ರಕಾರ ಒಂದು ವಿಶೇಷತೆ ನಿಮ್ಮಲ್ಲಿ ನಾವು ಕಾಣ್ತಾ ಇದ್ದೀವಿ, ಅದೇ ರೀತಿ ಚೆಂಡು ಹೂ ಬೆಳೆಯೋದ್ರಲ್ಲಿಯೂ ಒಂದು ವಿಶೇಷತೆ ಏನಾದ್ರೂ ಇದೇನಾ, ಅದು ಹೇಳ್ತಾರೆ ಒಂದಿಷ್ಟು? ಖಂಡಿತವಾಗಿ ಸರ್, ಚೆಂಡು ಹೂ ಅಂತಂದ್ರೆ ನಾನು ಕೃಷಿಗೆ ಬದುಕಿನಲ್ಲಿ ಪ್ರಪ್ರಥಮವಾಗಿ ಬೆಳೆದಂತ ಬೆಳೆ ಸರ್. ಚೆಂಡು ಹೂ ನಾನು ಯಾವತ್ತೂ ಮರೆಯೋದಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ಈಗ ಚೆಂಡು ಹೂವಿನಿಂದ ಕೇವಲ 3 ತಿಂಗಳಲ್ಲಿ ನಾನು 9 ಲಕ್ಷ ರೂಪಾಯಿ ಆದಾಯ ಪಡೆದಂತ ನಿದರ್ಶನ ಇದೆ. 2014-15 ಸಾಲಿನಲ್ಲಿ ನಾನು ಒಂದೇ ಸಮಯದಲ್ಲಿ ಒಂದೇ ಸೀಸನ್ಗೆ ಬರುವಂಗ 8 ಎಕರೆ ನಾನು ಚೆಂಡು ಹೂ ನಾಟಿ ಮಾಡಿದ್ದೆ. ಆ ಚೆಂಡು ಹೂ ನಾಟಿ ಮಾಡಬೇಕಾದ್ರೆ ನನ್ನ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ, ಬೈಬ್ಯಾಕ್ ಸಿಸ್ಟಮ್ ಅಂತ ಅವರು ನಮ್ಮ ಜೋಡಿ ಇದು ಮಾಡ್ತಾರೆ. ನಮಗೆ ಅವರೇ ಸಸಿಗಳನ್ನು ಕೊಡ್ತಾರೆ, ಕೊಟ್ಟು ಬಿಟ್ಟು ಅದನ್ನ ನಾವು ಮೇಂಟೆನೆನ್ಸ್ ಮಾಡೋದು ಬೆಳೆಸೋದು ನಮ್ಮ ಕೆಲಸ. ಆಮೇಲೆ ನಾವು ಹಾರ್ವೆಸ್ಟಿಂಗ್ ಟೈಮ್ನಲ್ಲಿ ಹೂ ಹರಿದು ನಾವು ಕಲೆಕ್ಟ್ ಮಾಡಿ ಬ್ಯಾಗ್ ತುಂಬಿ ಕೊಟ್ರೆ ಅವರೇ ಬಂದು ಸ್ವತಃ ಅವ್ರದೇ ಗಾಡಿ ತಗೊಂಡು ಹೋಗುತ್ತೆ. ಈ ಒಂದು ವ್ಯವಸ್ಥೆ ಇದ್ದಾಗ ನನಗೆ ಚಲೋ ಅನಿಸ್ತು. ಯಾಕಪ್ಪ ಮಾರ್ಕೆಟ್ ಗೋಸ್ ಇಲ್ಲ, ನಾನು ಅವರೇ ಬಂದು ಹೋಯ್ತಾರೆ ಅಂದಾಗ ಏನೋ ಒಂದು ಪ್ರಯತ್ನ ಮಾಡೋಣಲ್ಲ ಅಂತ ಅನ್ಕೊಂಡು ನನ್ನ ಕೃಷಿ ಬದುಕಿನಲ್ಲಿ ಪ್ರಥಮ ಒಂದು ಪ್ರಯತ್ನ ಅದು. ಪ್ರಥಮ ಪ್ರಯತ್ನ ಮತ್ತು ಚೆಂಡು ಹೂವನ್ನು ಚೆಂದಾಗಿ ಬೆಳೆದು ತಾವು ಚೆಂದಾಗಿ ಇರಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದೆ ಆದಾಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ನೀವು ಹೇಳಿದ್ರೆ ಈಗ ಮತ್ತೆ ಮಾರ್ಕೆಟ್ ಅಲ್ಲಿ ಈಗ ಸಾಕಷ್ಟು ಇವರು ಇರ್ತಾರೆ, ದಲ್ಲಾಲಿಗಳು ಅಂತಾರೆ, ಅವರೇ ಬಂದು ಅವ್ರು ಬಂದನು ಕೆಲವೊಂದು ಚೆಂಡು ಹೂವನ್ನ ತಗೊಂಡು ಹೋಗ್ತಾ ಇರ್ತಾರೆ, ಅವರಿಗೂ ಮತ್ತು ಇವ್ರು ಕೊಡೋ ರೇಟಿಗೂ ಏನಿದೆ ಅಂತೀರಿ ನೀವು? ಇವ್ರು ಕೊಡೋ ರೇಟಿಗೆ ಇವ್ರು ಮಾತಾಡಿದ ಪ್ರಕಾರ ನಾವು ನಾಟಿ ಮಾಡೋ ಸಮಯದಲ್ಲಿ ಏನ್ ನಮ್ ಜೋಡಿ ಅಗ್ರಿಮೆಂಟ್ ಮಾಡಿರ್ತಾರೆ ಆ ಅಗ್ರಿಮೆಂಟ್ ತಕ್ಕಂಗೆ ಅವರು ಪೇಮೆಂಟ್ ಕೊಡ್ತಾರೆ. ಬಟ್ ಈ ದಲ್ಲಾಲಿಗಳು ಹಾಗಲ್ಲ, ಒಮ್ಮೆ ನಮಗೆ ಬಂಪರ್ ಕೊಡಬಹುದು, ಒಮ್ಮೆ ನಮ್ಮಿಂದ ಖರ್ಚನ್ನು ನಮ್ಮ ಮ್ಯಾಗ ಹಾಕಿ ಹೋಗ್ಬೋದು. ಈ ತರ ವ್ಯವಸ್ಥೆನು ಇಲ್ಲಿ ನಮ್ಮಲ್ಲಿ ಆಗಿದಂತ ನಿದರ್ಶನಗಳು ಅದಾವೆ. ಕೆಲವೊಂದು ನನ್ನ ಸ್ನೇಹಿತರು ಪಕ್ಕದ ತಾಲೂಕಿನವರು ನನ್ನ ಸ್ನೇಹಿತರು ಇದೆ, ನೀವು ಕೇಳಿದ ಪ್ರಶ್ನೆ ಪ್ರಕಾರನ ಔಟ್ ಸೈಡ್ ಮಾರ್ಕೆಟಿಂಗ್ ಮಾಡಕ್ಕೂ ಅವರು ಪ್ರಯತ್ನ ಪಟ್ರು, ಅದರಿಂದ ಒಬ್ಬರಿಬ್ರು ಸಕ್ಸಸ್ನೂ ಆದ್ರು, ಒಬ್ಬರಿಬ್ರು ಫೇಲ್ಯೂರು ಆದ್ರು. ಅಂದ್ರೆ ಅವ್ರಿಗೆ ಆದಾಯ ಅಂದ್ರೆ ಮಾರ್ಕೆಟ್ ಹೊರತು ಬಿತ್ತು ಅವರಿಗೆ, ಅಂದ್ರೆ ಅಷ್ಟೊಂದು ತೃಪ್ತಿ ಆಗ್ಲಿಲ್ಲ ಅನ್ಸತ್ತ ತಾವು ಹೇಳ್ತಿದ್ದೀರಿ. ಅಂದ್ರೆ ಇದ್ರೊಳಗೆ ಇನ್ನೊಂದು ಮುಖ್ಯವಾದ ಅಂಶ ಏನಂತಂದ್ರೆ ರೀ, ನಾನು 9 ಎಕರೆ ಮಾಡಿದ್ನಲ್ಲ, 9 ಎಕರೆನು ನಾವು ಪ್ರೈವೇಟ್ ಮಾರ್ಕೆಟ್ನಲ್ಲಿ ಕಂಜ್ಯೂಮ್ ಮಾಡಕ್ ಕಷ್ಟ, ಅದನ್ನ ಬಳೆ ಏನು ಸರ್ವ್ ಮಾಡಕ್ಕೆ ಅಂದ್ರೆ ಮಾರಾಟ ಮಾಡಕ್ಕೆ ಕಷ್ಟ. ಈಗ ಕಂಪನಿ ಅಂದ್ರೆ ಏನೋ 10 ಟನ್ ಪ್ರತಿ ವಾರ 10 ಟನ್ ಹೂ ಕೊಟ್ಟರು ತಗೊಂಡು ಹೋಗ್ಬಿಡ್ತಾರೆ, ನಮಗೆ ರಿಸ್ಕ್ ಇರೋದಿಲ್ಲ. ರೈತರಿಗೆ ಮುಖ್ಯವಾಗಿ ಬರೋದ ಪ್ರಾಬ್ಲಮ್ ಅಂದ್ರೆ ಮಾರ್ಕೆಟಿಂಗ್ ಪ್ರಾಬ್ಲಮ್. ಅದು ಮಾರ್ಕೆಟ್ ಒಂದು ಸ್ಟೇಬಲ್ ಆಗಿ ನಮಗೆ ದುಡ್ಡು ಎಷ್ಟೇ ರೇಟ್ ಎಷ್ಟೇ ಕೊಟ್ಟಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮಲ್ಲಿ ಬೆಳೆದದ್ದನ್ನು ಕರೆಕ್ಟ್ ಆಗಿ ತಗೊಂಡು ಹೋಗ್ತಾ ಇದಾರೆ ಅಂದ್ರೆ ನಮ್ಗೆ ಅದೊಂದು ಕಾನ್ಫಿಡೆನ್ಸ್ ಬರುತ್ತೆ ರೈತರದ್ರ. ಇದರಿಂದ ನನಗೆ ಯಾಕಪ್ಪ ಅಂತಂದ್ರೆ ನಾವು 9 ಎಕರೆ ನಾನು ಚೆಂಡು ಹೂ ಮಾಡಿದಾಗ 8-9 ಎಕರೆ ಚೆಂಡು ಹೂ ಮಾಡಿದಾಗ ಅದು ಪ್ರತಿ ಒಂದು ವಾರಕ್ಕೆ ಮಿನಿಮಮ್ 6-7 ಟನ್ ಹೂ ಬರ್ತಿತ್ತು. 6-7 ಟನ್ ಅನ್ನ ನಾವು ಪ್ರತಿ ಮಾರ್ಕೆಟ್ಗೆ ಹೋಗಿ ಕೊಡೋದು ಕಷ್ಟ. 4 ಚೀಲ ಕೊಡಬೇಕಂದ್ರೆ ಹೂವಿಂದು ಬೇಸಾಯದೊಳಗೆ ಕಷ್ಟ ಇದೆ. ಆ ಟೈಮಲ್ಲಿ ನಮ್ಗೆ ಇಂಥ ಕಂಪ್ನಿಗಳು ಒಂದು ಒಳ್ಳೆಯ ಸಪೋರ್ಟ್ ಮಾಡ್ತಾವೆ ಅಂತ ಹೇಳ್ಬೋದು. ಆದರೆ ಅವ್ರದಲ್ಲೂ ಇನ್ನೊಂದು ಏನು ಸಮಸ್ಯೆ ಇದೆ ಅಂದರೆ ಪ್ರತಿ ಈಗ ನಾವು ಸುಮಾರು 4 ವರ್ಷದಿಂದ ನೋಡಿದ್ರು ರೇಟ್ ಅದೇ ಇದೆ ಸರ್. ಅವರು ಯಾಕಂದ್ರೆ ನಾನು ಹೋದ ವರ್ಷದಿಂದ ಅದನ್ನ ಚೆಂಡು ಬೆಳೆದನ್ನು ನಿಲ್ಲಿಸಿದ್ದೀನಿ ಸ್ವಲ್ಪ ಮಟ್ಟಿಗೆ. ಯಾಕಂತಂದ್ರೆ ಅವರು ಈಗ 4 ವರ್ಷದಿಂದ ಕೊಡೋ ರೇಟನ್ನು ಇವತ್ತೇ ಕೊಡ್ತಾ ಇದ್ದಾರೆ. ಇವಾಗ ಅವಾಗ ಲೇಬರ್ 100 ರೂಪಾಯಿ ಒಂದು ಹೆಣ್ಮಗಳು ಕೆಲಸ ಮಾಡಕ್ ಬರ್ಬೇಕಂದ್ರೆ 100 ರೂಪಾಯಿ ಪಗಾರ ತಗೋದಿದ್ರು, ಇವತ್ತು 200 ರೂಪಾಯಿ ಪಗಾರ ಕೇಳ್ತಾ ಇದ್ದಾರೆ. ರೇಟ್ ಮಾತ್ರ ಅದೇ ಇದೆ, ಪಗಾರ ಮಾತ್ರ ಡಬಲ್ ಆಗಿದೆ, ಖರ್ಚಿನಲ್ಲಿ ಜಾಸ್ತಿ ಆಗಿದೆ, ಆದಾಯದಲ್ಲಿ ಕಡಿಮೆ ಆಗಿದೆ ಅಂತೀರಿ. ಅದರ ಜೊತೆಗೆ ತಾವು ಚೆಂಡು ಹೂವನ್ನು ಬಿಟ್ಟು ಅದರ ಜೊತೆಗೆ ಮೆಕ್ಕೆಜೋಳನು ನಾನು ಬೆಳೀತಾ ಇದ್ದೇನೆ ಅಂತ ಹೇಳಿದ್ರಿ. ಈ ಮೆಕ್ಕೆಜೋಳನ ಎಷ್ಟು ಎಕರೆದಲ್ಲಿ ಬೆಳಿತೀರಿ, ಯಾವ ರೀತಿ ಬೆಳಿತೀರಿ? ಯಾಕಂದ್ರೆ ಈಗ ತಾವು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಈಗ ದ್ರಾಕ್ಷಿಯಲ್ಲೂ ತಾವು ಡಿಫರೆಂಟ್, ಚೆಂಡು ಹೂವಿನಲ್ಲೂ ತಮ್ಮ ಒಂದು ಕೃಷಿ ಪದ್ಧತಿ ಡಿಫರೆಂಟ್, ಇದರಲ್ಲಿ ಹೇಗಿದೆ ಸ್ವಲ್ಪ ರೈತರಿಗೆ ತಿಳಿಸಿಕೊಡ್ತೀರಾ? ಮೆಕ್ಕೆಜೋಳ ಸರ್ ನಾನ್ ಮಾಡ್ತಾ ಇರೋದು ನನ್ನ ಒಂದು ಪ್ರಾಣಿ ಅನಿಮಲ್ ಹಸ್ಬೆಂಡ್ರಿ, ಅಂದ್ರೆ ಪ್ರಾಣಿ ಸಾಕಾಣಿಕೆ, ನಂದು ಆಡು ಸಾಕಾಣಿಕೆ ಮಾಡ್ತಾ ಇದ್ದೇನೆ. ಆಮ್ಯಾಗ ಮನೆಯಲ್ಲಿ ಹಸುಗಳು, ದನ, ಎಮ್ಮೆಗಳು ಈ ತರ ಇದಾವೆ. ಅವತ್ತಿರ ಒಂದು ಫೀಡಿಂಗ್ ಆಹಾರ ಸಲುವಾಗಿ ಅಂತ ನಾನು ಮೂಲ ಉದ್ದೇಶ ಇಟ್ಕೊಂಡು ಮೆಕ್ಕೆಜೋಳನ ಮಾಡ್ತೀನಿ. ಅದರೊಳಗೆ ಏನು ವಿಶೇಷತೆಯನ್ನೇ ನನ್ನದೇ ಆದ ವಿಶೇಷತೆಯನ್ನೇ ತೋರಿಸ್ಕೊಂಡಿಲ್ಲ, ಬಟ್ ಅದು ನನಗೆ ಬೇರೆ ನನ್ನ ಒಂದು ಇನ್ನುಳಿದ ಕೃಷಿ ಚಟುವಟಿಕೆಗಳಿಗೆ ಸಪೋರ್ಟ್ ಆಗುವ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ನಾನು ಅದನ್ನು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆದಿಲ್ಲ. ನಾನು ಸುಮಾರು 2 ಎಕರೆಯಿಂದ ಹಿಡ್ಕೊಂಡು 5-6 ಎಕರೆ ತನಕ ನಾನು ಅದನ್ನು ಟಾರ್ಗೆಟ್ ಫಿಕ್ಸ್ ಮಾಡಿರ್ತೇನೆ. ಯಾವುದು ನನಗೆ ಸೀಸನಲಿ ಸಪೋರ್ಟ್ ಇರುತ್ತೆ, ಯಾವ ಜಮೀನು ಖಾಲಿ ಇರುತ್ತೆ, ಅದರಲ್ಲಿ ಒಂದು 3-4 ತಿಂಗಳು ಬೆಳೆ ಅದನ್ನ ಮಾಡಿಕೊಂಡು ನನ್ನ ದನಗಳಿಗೆ ಮತ್ತು ಆಡು ಮೇಕೆಗಳಿಗೆ ಅನುಕೂಲ ಆಗುವ ಒಂದು ವ್ಯವಸ್ಥೆಯೊಳಗೆ ನಾನು ಮೆಕ್ಕೆಜೋಳನ ಬೆಳ್ಕೊತೀನಿ. ಅದು ಸ್ವಲ್ಪ ಏನಾದ್ರು ಚೆನ್ನಾಗಿ ಬೆಳೆ ಬಂದ ಹೋಸರ ಹಿಂಗೆ ಒಂದು 4-5 ಎಕರೆ ಜಮೀನಲ್ಲಿ ನಾನು ಮೆಕ್ಕೆಜೋಳ ಹಾಕಿದ್ದು ಸುಮಾರು 170 ಕ್ವಿಂಟಲ್ ಮೆಕ್ಕೆಜೋಳ ಬೆಳೀತು. ಒಂದು ಒಳ್ಳೆ ಬೇರೆ ರೈತರ ಒಂದು ನಿರೀಕ್ಷೆ ಪ್ರಕಾರ ಇದು ಒಳ್ಳೆ ಒಂದು ಇಳುವರಿ ಅಂತ ಅಂದ್ರು. ಅವಾಗ ನಾನು ಆಟೋಮೆಟಿಕ್ ಮಾರ್ಕೆಟಿಂಗ್ ಮಾಡುವಂತ ವ್ಯವಸ್ಥೆ ಬಂತು, ಚೆನ್ನಾಗಿ ರೇಟ್ ಸಿಕ್ತು, ಅದರಿಂದ ಸಾಕಷ್ಟು ಲಾಭ ನನಗೆ ಅನುಕೂಲ ಆಯ್ತು. ಈಗ ತಾವು ಮೆಕ್ಕೆಜೋಳದ ಕುರಿತು ಒಂದಿಷ್ಟು ಮಾಹಿತಿ ಕೊಡುವಾಗ ನನ್ನದೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಸ್ವತಃ ನೀವೇ ಕೃಷಿ ಮಾಡ್ತಿರೋರು, ಈ ತೆನೆಯನ್ನ ಕಟ್ ಮಾಡಿಕೊಂಡು ಉಳಿದ ದಂಟನ್ನ ಕಟರ್ ಹೊಡೆದು ಅಲ್ಲೇ ಭೂಮಿಗೆ ಬೆಳೆಸಿ ಅದನ್ನ ಮಲ್ಚಿಂಗ್ ಮಾಡುವಂತ ಪದ್ಧತಿ ಆದ್ರೆ ನಮ್ಮ ಭೂಮಿಗೆ ಒಳ್ಳೆಯದು ಅಂತ ಒಂದಿಷ್ಟು ಅನುಭವಿ ರೈತರು ಹೇಳುವ ಮಾತು, ತಾವು ಇದನ್ನ ಯಾವ ರೀತಿ ಮಾಡ್ತೀರಿ? ಅದು ಸ್ವಾಗತ ಅಲ್ಲರಿ, ಅವರು ಅನುಭವಿ ರೈತರು ಹೇಳಿದ್ದು ತಪ್ಪೇನಲ್ಲ. ಅದು ಸುಮಾರು 20-30 ಎಕರೆ ಗಂಟಲೆ ಒಂದ್ ದೊಡ್ಡ ರೈತರು ಇರ್ತಾರಲ್ರಿ, ಅವರಿಗೆ ಅಷ್ಟೂ ಬಂದಂತ ಒಣಸೊಪ್ಪನ್ನ ಅವರಿಗೆ ದನಗಳಿಗಾಗ್ಲಿ ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ ಅಷ್ಟು, ಅದು ಅನ್ನೆಸೆಸರಿ ವೇಸ್ಟ್ ಮಾಡೋಕಿತ್ತಲ್ಲ. ಈ ತರ ಒಂದ್ ಪದ್ಧತಿನ ಅಳವಡಿಸಿಕೊಂಡ್ರೆ ಸಾವಯವ ಪರಿಕರ ಅದು ಸುಮಾರು 1.5 ತಿಂಗಳಲ್ಲಿ ಅದು ಕಳತು ಮಣ್ಣಲ್ಲಿ ಬೆರೆತು ಒಳ್ಳೆ ಒಂದು ಕಂಪೋಸ್ಟ್ ವ್ಯವಸ್ಥೆಯೊಳಗೆ ಮನೆಗೆ ಇದನ್ನ ಕೊಡತ್ತೆ, ಆದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗತ್ತೆ, ಮಾಡಬಹುದು. ಬಟ್ ನಾನ್ ಸಣ್ಣ ರೈತ ಇರೋದ್ರಿಂದ ನನಗ ಭೂಮಿಯ ಒಂದು ಅವಶ್ಯಕತೆ ಬಹಳ ಕಡಿಮೆ ಇರೋದ್ರಿಂದ ನನ್ನ ಮನೆಯಲ್ಲಿರೋ ಎಲ್ಲ ಸುಮಾರು 10-12 ಎಮ್ಮಿ ಆಕಳು ಆಮೇಲೆ ಆಡು ಇವತ್ತರ ಎಲ್ಲಾನು ನಾನು ಒಂದು ಜೀವನ ಇದನ್ನ ಸಾಗಿಸ್ಬೇಕಂದ್ರೆ ನನಗೆ ಮೇವಿನ ಅವಶ್ಯಕತೆ ಇರೋದ್ರಿಂದ, ಒಣ ಮೇವಿನ ಅವಶ್ಯಕತೆ ಇರೋದ್ರಿಂದ ನಾನು ಅದನ್ನ ಒಂದ್ ಕಡೆ ತಗೊಂಡ್ಬಂದು ಚೆನ್ನಾಗಿ ಶೇಖರಣೆ ಮಾಡಿ ಅದನ್ನ ವರ್ಷ ಪೂರ್ತಿ ನಾ ಉಪಯೋಗ ಮಾಡೋದು ಒಂದು ನನ್ನ ಪದ್ಧತಿ. ಈ ಒಂದು ನೀವು ಕಟ್ರ್ ಹೊಡೆದು ಮಲ್ಚಿಂಗ್ ಮಾಡೋದು ಅಂತ ಏನ ಹೇಳಿದ್ರಲ್ಲ ಮೆಕ್ಕೆಜೋಳ ದಂಟನ್ನ, ಅದರ ಪರ್ಯಾಯವಾಗಿ ನಾವು ಕಬ್ಬಿನ ರೌದಿಯನ್ನು ಮಾಡ್ತೇವೆ ಸರ್. ನಾವು ಕಬ್ಬು ಬೆಳಿತೀವಲ್ಲ, ಕಬ್ಬಿನ ರೌದಿ ಬರುತ್ತೆ, ಕಬ್ಬಿನ ರೌದಿಯನ್ನು ಉಪಯೋಗ ಮಾಡ್ತೇವೆ. ಮತ್ತೆ ಪಕ್ಕದ ರೈತರು ಯಾರಾದ್ರೂ ನಾವು ಈ ಸಲ ನಾವು ತೆಗಿಬೇಕಾಗಿದೆ ನಮ್ಗೆ ಅದು ಕಿರಿಕಿರಿ ಆಗತ್ತೆ ಅವ್ರ ರೌದಿಯನ್ನು ಸುಡ್ತೇವೆ ಅಂತಂದ್ರೆ ನಾವು ಆಟೋಮೆಟಿಕ್ ನಮ್ಗೆ ಸುಮಾರು 5,000 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ಅವ್ರ ಹೊಲದಲ್ಲಿರೋ ರೌದಿಯನ್ನು ತಂದು ನನ್ನ ಹೊಲದಲ್ಲಿ ಹಾಕೋತೇನೆ. ಇಲ್ಲ ನಾನೊಂದು ಕಾಂಪೋಸ್ಟ್ ಗುಂಡಿ ಅಂತ ಮಾಡ್ಕೊಂಡಿದ್ದೇನೆ, ಕಾಂಪೋಸ್ಟ್ ಗುಂಡಿಯಲ್ಲಿ ಹಾಕೋತೇನೆ. ಎರೆಹುಳದ ತೊಟ್ಟಿಗಳದಾವ, ಇಂದ ರೀಯೂಸ್ ಮಾಡ್ಕೊಳಕ್ ಅವಶ್ಯಕತೆ ಬರುತ್ತೆ. ಈ ರೀತಿ ಒಂದು ಸ್ಟೋರೇಜ್ ಪಾಯಿಂಟ್ ಮಾಡ್ಕೊಂಡಿರೋದ್ರಿಂದ ನಾನು ಅವ್ರು ಯಾರೇ ಹೇಳಿದ್ರು ನನ್ನ ಒಂದು ವ್ಯವಸ್ಥೆಗೆ ಅನುಕೂಲ ಇತ್ತಂದ್ರೆ ನಾನು ತಗೊಂಡ್ಬಂದು ನಾನು ಆ ತರ ಶೇಖರಣೆ ಮಾಡಿಕೊಂಡು ಈ ಒಂದು ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಳಕ್ ನನಗೆ ಅನುಕೂಲ ಆಗಿದೆ ರೀ. ತುಂಬಾ ಸಂತೋಷ ಪ್ರವೀಣ್ ರುದ್ರಪ್ಪ ಮುದೋಳವ್ರೆ. ಈಗ ತಾವು ಇಷ್ಟೆಲ್ಲ ಒಂದು ಕೃಷಿಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಮಾಡಿ ಒಂದಿಷ್ಟು ಆದಾಯವನ್ನ ಮಾಡಿಕೊಂಡಂತ ರೈತರು, ಈಗ ತಾವು ಇನ್ನೊಂದು ಹೇಳಿದ್ರಿ, ನಾನು ಸಾವಯವ ಪದ್ಧತಿಯಲ್ಲಿ ನೀರಾವರಿ ಗೋಧಿಯನ್ನ ಬೆಳಿತೇನೆ ಅಂತ ಹೇಳಿ, ಇದನ್ನ ಯಾವ ರೀತಿ ಬೆಳಿತೀರಿ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ? ಮುಖ್ಯವಾಗಿ ನಾನು ಸಾವಯವ ಪದ್ಧತಿ ಅಂತಂದ್ರೆ ನಾನು ಪ್ರಥಮವಾಗಿ ಕೃಷಿಗೆ ಬರಬೇಕಾದ್ರೆ ಸಾವಯವದಲ್ಲೇ ಮಾಡ್ಬೇಕಂತ ಅನ್ಕೊಂಡ್ ಬಂದಂತ ವ್ಯಕ್ತಿ. ಆದ್ರೆ ಇನ್ನು ನಾನು ದ್ರಾಕ್ಷಿ ಬೆಳೆಯೋದ್ರಿಂದ ಆಮೇಲೆ ಕಬ್ಬು ಬೆಳೆಯೋದ್ರಿಂದ ಸಂಪೂರ್ಣ ಸಾವಯವ ರೈತ ಅಂತ ನನ್ನಿಂದ ಹೇಳ್ಕೊಳಕ್ ಆಗಲ್ಲ. ನಾನು ಸುಮಾರು ಒಂದು 10-15% ಆದರೂ ಪ್ರತಿ ವರ್ಷ ನಾನು ಯಾವುದಾದ್ರೂ ಅವಶ್ಯಕತೆ ಬಿದ್ದಲ್ಲಿ ಮತ್ತೆ ಯಾವುದೇ ಒಂದು ಲಘು ಪೋಷಕಾಂಶಗಳ ಕೊರತೆ ಬಂದಲ್ಲಿ ನಾನು ರಾಸಾಯನಿಕ ಪರಿಕರಗಳನ್ನು ತಂದು ಬೆಳೆಗಳಿಗೆ ತಕ್ಕ ಮಟ್ಟಿಗೆ ನಾನು ಬಳಸಿದುಂಟು. ಆ ಒಂದು ಕಾರಣಕ್ಕಾಗಿ ನಾನು ಸಾವಯವ ರೈತ ಅಂತ ಎಲ್ಲಿ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟ ಪಡೋದಿಲ್ಲ. ಆದರೆ ಒಂದು ವಿಷಯ ಏನಪ್ಪ ಅಂತಂದ್ರೆ, ನಾನು ನನ್ನ ಮನೆಗೆ ಬೇಕಾದಂಗ ಕಾಯಿಪಲ್ಯಗಳನ್ನ ಸ್ವತಃ ನಾನೇ ನಮ್ಮ ಜಮೀನಲ್ಲಿ ಬೆಳೆದು ಅದನ್ನು ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ನನ್ನ ಒಂದು ಆತ್ಮಸಾಕ್ಷಿಯಾಗಿ ಸಂಪೂರ್ಣವಾಗಿ ಸಾವಯವದಲ್ಲಿ ಬೆಳೆದುಕೊಂಡು ಅದನ್ನು ನನ್ನ ಮನೆ ಬಳಕೆಗೆ ಮಾಡ್ತೀನಿ. ಅದರ ಜೊತೆ ಜೊತೆಗೆ ನನ್ನ ಸ್ವಾರ್ಥ, ನನ್ನ ಮನೆ ಬಳಕೆ ಅಂದ್ರೆ ನನ್ನ ಸ್ವಾರ್ಥ ಆಯ್ತು. ಜೊತೆಗೆ ಅಟ್ ಲೀಸ್ಟ್ ನನ್ನ ಜೊತೆಗೆ ಬೆಳೆದಂತ ಕೂಡಿ ಬೆಳೆದಂತ ಕಲ್ತಂತ ಸ್ನೇಹಿತರಿಗಾದ್ರೂ ಒಂದು ಏನಾದ್ರು ನನ್ನಿಂದ ಒಂದು ಗಿಫ್ಟ್ ಕೊಡಬೇಕಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೊಡುಗೆ ಇರಲಿ ಅಂತ ಸುಮಾರು 3 ವರ್ಷದಿಂದ ನಾನು ಗೋಧಿ ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಪ್ರತಿ ವರ್ಷ ಒಂದು ಅಟ್ ಲೀಸ್ಟ್ 1 ಎಕರೆನಾದರೂ ನಾನು ಗೋಧಿ ಹಾಕಿರ್ತೇನೆ. ಅದನ್ನ ನಾನು 99% 1% ಯಾಕೆ ಹೇಳೋದಿಲ್ಲ ಅಂದ್ರೆ, ನಾನು ನನ್ನ ಅಗ್ರಿಕಲ್ಚರ್ ಆಕ್ಟಿವಿಟಿ ಒಳಗೆ ನಾನು ರಾಸಾಯನಿಕ ತರೋದ್ರಿಂದ ನಾನು 1% ಆದರೂ ಅದಕ್ಕೆ ಒಂದು ಇದನ್ನು ಕೊಡ್ತೇನೆ ರೀ. ಆದರೆ ಪ್ರಾಮಾಣಿಕವಾಗಿ ಹೊರಗಿನ ಯಾರಿಗೆ ನಾನು ಕನ್ವಿನ್ಸ್ ಮಾಡಕ್ ಹೋಗೋದಿಲ್ಲ. ನನ್ನ ಮ್ಯಾಗ ವಿಶ್ವಾಸ ಇದ್ದವರು, ನನ್ನ ಜೊತೆಗೆ ಬೆಳೆದಂತಾರೆ ಫ್ರೆಂಡ್ಸ್, ಅವರಿಗೆ 3 ವರ್ಷದಿಂದ ಸತತವಾಗಿ ನಾನು ಗೋಧಿಯನ್ನು ಬೆಳೆದು ಕೊಡ್ತಾ ಇದ್ದೇನೆ. ಅದು ಅವರು ನನ್ನ ಮ್ಯಾಗ ವಿಶ್ವಾಸ, ನಂದು ಅವ್ರ ಮ್ಯಾಗ ವಿಶ್ವಾಸ. ಅಂದ್ರೆ ಇನ್ನೊಬ್ರು ಮೂರದವರಿಗೆ ನಾನು ಮಿಸ್ಗೈಡ್ ಮಾಡೋದಾಗ್ಲಿ, ನಾನು ಹಂಗೆ ಬೆಳೆದೇನೆ ಇದ್ರ ಮಾಡಿದೀನಿ ಹೆಚ್ಚಿನ ರೇಟ್ ಕೇಳೋದಾಗ್ಲಿ ಯಾವತ್ತೂ ಮಾಡೋದಿಲ್ಲ. ಅದ್ರಾಗ ನಾನು ಯಾವುದೇ ಲಾಭವನ್ನು ಎಫೆಕ್ಟ್ ಮಾಡೋದಿಲ್ಲ. ನನ್ನ ಸ್ನೇಹಿತರಿಗೆ ಮತ್ತು ನನ್ನ ಕುಟುಂಬದವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಒಂದು 15-20 ಚೀಲ ಗೋಧಿ ಬೆಳಿತೀನಿ. ಗೋಧಿ ಬೆಳೆದಂಥದ್ದನ್ನು ನನ್ನ ಆತ್ಮೀಯರಿಗೆ ಕೊಡ್ತೀನಿ, ಹೊರತಾಗಿ ಹೊರಗೆ ಎಲ್ಲಿ ಮಾರಾಟ ಮಾಡೋದಿಲ್ಲ. ಅದು ಸಾವಯವ ಪದ್ಧತಿ ಅಂತ ನಾನು ಸರ್ಟಿಫೈಡು ಮಾಡಿಕೊಂಡಿಲ್ಲ, ಸಾವಯವ ರೈತ ಅಂತ. ಹೀಗಾಗಿ ನಾನು ಇನ್ನೊಬ್ಬರಿಗೆ ಹೇಳೋ ಗೋಜಿಗೆ ನಾನು ಹೋಗೋದಿಲ್ಲ. ಅದೇ ಒಳ್ಳೆ ಆಹಾರವನ್ನು ತಿನ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು, ನಾನು ತಿನ್ನೋ ಜೊತೆಗೆ ನನ್ನ ಸ್ನೇಹಿತರಿಗೆ ನನ್ನ ಕುಟುಂಬದವರಿಗೆ ಕೊಡಬೇಕನ್ನೋ ಒಂದು ಮಹದಾಶೆ ಇಟ್ಕೊಂಡು ಸಣ್ಣ ಪ್ರಮಾಣದ ಸಾವಯವವನ್ನು ನಾನು ಅಳವಡಿಸ್ಕೊಂಡಿದ್ದೇನೆ. ಆದರೆ ಮುಖ್ಯವಾಗಿ ನಾನು ಮಾಡೋ ಪದ್ಧತಿಯೊಳಗೆ 90% ಸಾವಯವನೇ ಇದೆ. ಮತ್ತು ನಾನು ಅವಶ್ಯಕತೆ ಬಿದ್ದಲ್ಲಿ ನಾನು ಹೇಳಿದ ಪ್ರಕಾರ ಲಘು ಪೋಷಕಾಂಶಗಳ ಒಂದು ಕೊರತೆ ಇರುತ್ತೆ ಭೂಮಿಯಲ್ಲಿ, ಅದು ಏನಾದರೂ ಲಕ್ಷಣಗಳು ಕಂಡು ಯಾವುದೇ ಪರ್ಟಿಕ್ಯುಲರ್ ಒಂದು ಬೆಳೆಯಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಅದನ್ನ ನಾನು ಅವಶ್ಯಕ ತಕ್ಕಂಗೆ ಅದನ್ನ ವಿಜ್ಞಾನಿಗಳಿಂದ ಗುರುತಿಸಿಕೊಂಡು ಯಾವ್ದ್ರದ ಅದರ ನ್ಯೂನತೆ ಐತಿ ಅದನ್ನ ತಗೊಂಡೋಗಿ ನಾನು ಅಲ್ಲಿ ಬೆಳೆಯಲ್ಲಿ ನಾನು ಬಳಸಿದ್ದು ನಾನು ಹೇಳಬಹುದು. ಈಗ ಪ್ರವೀಣ್ ಅವರೇ, ತಾವು ಸಂದರ್ಶನದಲ್ಲಿ ಪ್ರಾರಂಭದಲ್ಲೇ ಹೇಳಿದ್ರೆ, ನಾನು ಸುಮಾರು 2013-14 ನಾನು ಕೃಷಿಗೆ ಬಂದವನು ಅಂತೇಳಿ. ಈಗ ತಾವು 2013 ಅಂದ್ರೆ ಈಗ ಸುಮಾರು 5 ವರ್ಷ ಆಯ್ತು, 2018 ಅಂದ್ರೆ 5 ವರ್ಷ ಆಯ್ತು. 5 ವರ್ಷದಲ್ಲಿ ತಾವು ಏನಾದರೂ ಕೃಷಿ ಕುರಿತು ತರಬೇತಿಯನ್ನು ಏನಾದರೂ ತಗೊಂಡಿದ್ದೀರಾ ಎಲ್ಲಿಯಾದರೂ? ತುಂಬಾ ತಗೊಂಡಿದ್ದೇನೆ ಸರ್. ಒಂದು ನಾನು ಯಾವ್ದಾದ್ರು ಒಂದು ವಿಶೇಷ ಯಾಕಪ್ಪ ನಾನು ತಗೊಂಡಿದ್ದೀನಿ ಅಂತಂದ್ರೆ, ನಾನು 2013-14 ಬಂದಾಗ ಈ ಕೃಷಿ ಕ್ಷೇತ್ರ ಬಗ್ಗೆ ಮಾತಾಡೋದಾಗ್ಲಿ, ಕೃಷಿ ಕ್ಷೇತ್ರ ಬಗ್ಗೆ ಏನಾದರೂ ವಿಚಾರಗಳನ್ನು ಹೇಳೋದಾದ್ರೆ ನಾನು ಪೂರ್ತಿ 0. ಅದರಲ್ಲಿ ನನಗೆ ಯಾವುದೇ ಅನುಭವ ಇದ್ದಿಲ್ಲ. ಏನೋ ಅಲ್ಪ ಸ್ವಲ್ಪ ಸೂಟಿ ಸಮಯದಲ್ಲಿ ನಾನು ಏನೋ ಹೊಲದಲ್ಲಿ ಯಾರ ಜೊತೆಗೆ ಕೂಡ ಕೆಲಸ ಮಾಡಿರ್ಬೋದು. ಪರ್ಟಿಕ್ಯುಲರ್ ಆಗಿ ಒಂದು ಜವಾಬ್ದಾರಿ ತಗೊಂಡು ಒಂದು ಕೃಷಿ ಕ್ಷೇತ್ರವನ್ನು ಮುನ್ನಡೆಸಬೇಕಂದ್ರೆ ನಾನು ಅವತ್ತಿನ ನನ್ನ ಜ್ಞಾನದ ಮಟ್ಟಿಗೆ ನಾನು 0 ಇದ್ದೆ ರೀ. ಕೃಷಿ ಬಗ್ಗೆ ಯಾವ ಬೆಳೆ ಹಾಕಬೇಕು, ಯಾವಾಗಿರಬೇಕು ಅಂತ ನನಗೆ ಏನನ್ನೂ ಗೊತ್ತಿದ್ದಿಲ್ಲ. ಅಂತ ಸಮಯದಲ್ಲಿ ನನಗೆ ಎಲ್ಲ ಮಾಹಿತಿಗಳು, ಈ ತರ ತರಬೇತಿಗಳು, ಆಮ್ಯಾಗೆ ಹಿರಿಯ ಸಾಧಕ ರೈತರು ಅವರೆಲ್ಲ ಸಹಾಯ ಸಹಕಾರ ನನಗೆ ಬಹಳ ಅವಶ್ಯಕತೆ ಇತ್ತು. ಯಾರಾದರೂ ಇದ್ದಾರೆ ಅಂತಂದ್ರೆ ನಾನು ಅಲ್ಲಿ ಯಾವುದೋ ಕೆಲಸ ಇದ್ರೂ ನಾನು ಅದನ್ನ ಕೆಲಸ ಬದಿಗಿಟ್ಟು ಅವ್ರ ಜೊತೆಗೆ ಹೋಗಿ ಅವ್ರ ಜೊತೆಗೆ ಸುಮಾರು 1 ಗಂಟೆ ಆದರೂ ನನ್ನ ಅನಿಸಿಕೆಗಳನ್ನು ಹಂಚಿಕೊಂಡು ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ತಗೊಂಡು ನಾನು ಬೆಳೆದಿದ್ದಂಟು. ಅದ್ರ ಜೊತೆಗೆ ನಮ್ಮ ಪಕ್ಕದ ಹಳ್ಳಿಯವರ ಒಬ್ರು ನನ್ನ ಆತ್ಮೀಯ ಸ್ನೇಹಿತರು ಸಹೋದರನು ಅಂತ ಹೇಳ್ಬೋದು, ಇರಣ ತೋಳಮಟ್ಟಿ ಅಂತ ನಮ್ಮ ನಮ್ಮ ಗ್ರಾಮದ ಪಕ್ಕದವರೇ. ಅವರ ಒಂದು ಹೆಲ್ಪಿಂಗ್ ನೇಚರ್ ಬಹಳ ಚೆನ್ನಾಗಿದೆ ರೀ. ಅವರು ನನಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮೂರಲ್ಲಿ ಒಂದು ಸಂದರ್ಭಕ್ಕೆ ಒಂದು ಸಭೆಯಲ್ಲಿ ಸಿಕ್ಕಿದ್ರು. ಅವರು ಇಲ್ಲೇ ಪಕ್ಕದವರು ಇದಾರೆ ಅಂತ ನನಗೆ ಗೊತ್ತಿಲ್ಲ. ನಾ ಸುಮಾರು 1.5 ವರ್ಷ ಆಗಿತ್ತು ಊರಿಗೆ ಬಂದು, ಬಟ್ ಆದರೂ ಅವ್ರ ಪರಿಚಯ ಆಗಿರಲಿಲ್ಲ. ಅವತ್ತು ಅವ್ರು ಮಾಡಿರುವ ಒಂದು ವ್ಯವಸ್ಥೆ, ಅವರ ಒಂದು ಸಾಧನೆಯನ್ನು ನೋಡಿ ನನಗೆ ಇನ್ನೂ ಒಂದಿಷ್ಟು ಇನ್ಸ್ಪಿರೇಷನ್ ಸಿಕ್ತು. ಇವರು ನೋಡು ಪಿ ಯು ಸಿ ಮಾಡಿಕೊಂಡು ಆ ನಂತರ ಕೇವಲ 2-3 ಎಕರೆ ಜಮೀನಲ್ಲೇ ಇಷ್ಟೆಲ್ಲ ಸಾಧಿಸಿದ್ದಾರೆ, ನನಗೂ ಅವಕಾಶಗಳಿದಲ್ಲ ಅಂತ ಅವತ್ತಿಂದ ನನಗೆ ಇನ್ನೂ ಒಂದಿಷ್ಟು ಅಲ್ಲಿ ಸ್ಪಿರಿಟ್ ಬಂತು. ಅದೇ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಅವಾಗಿನಿಂದ ನಾನು ಪ್ರತಿ ಈ ತರ ಯಾರಾದ್ರು ಅವಾರ್ಡ್ ವಿನ್ನರ್ ಫಾರ್ಮರ್ಸ್ ಆಗಲಿ ಅಥವಾ ಇನ್ನೂ ಯಾವುದೇ ಕೃಷಿಯೊಳಗೆ ವಿಶೇಷತೆಯನ್ನು ಮಾಡ್ಕೊಂಡಂತವ್ರು ಅನುಭವಿಸಿದ್ರು ಇದ್ರಂದ್ರೆ ಅವ್ರ ಹತ್ರ ಹೋಗಿ ಕರ್ನಾಟಕದ ಎಲ್ಲ ಮೂಲೆ ಎಲ್ಲ ಜಿಲ್ಲೆಗಳಲ್ಲಿ ತಿರುಗಾಡಿದ್ದೀನಿ ಸರ್. ನಾನು ಈ ಅನುಭವ ಹಂಚಿ ಒಂದು ಕೊರತೆ ಇರೋದ್ರಿಂದ ಅವರವರ ಅನಿಸಿಕೆಗಳನ್ನು ಅನುಭವಗಳನ್ನು ಹಂಚಿಕೊಳ್ಳೋ ಸಲುವಾಗಿ ಪ್ರತಿ ನಾನು ಉದಾಹರಣೆಗೆ ಹೇಳಬೇಕಂದ್ರೆ ಬನವಾಸಿ ಸಿರಿಸಿ ಬನವಾಸಿಯಲ್ಲಿ ಒಬ್ಬರು ಡಾಕ್ಟರ್ ರೌಫ್ ಅಂತ ಇದ್ದಾರೆ, ನಮ್ಮ ಧಾರವಾಡ ಯೂನಿವರ್ಸಿಟಿಯಿಂದ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಕೃಷಿ ಮಾಡೋದ್ರಿಂದ ನನಗೆ ಗೌರವ ಡಾಕ್ಟರೇಟ್ ಸಿಕ್ಕೈತೆ ನನಗೆ ಸುದ್ದಿ ಬಂತು. ಒಂದು ಯಾವುದೇ ಮೂಲದಿಂದ ನನಗೆ ತಿಳಿತು. ಅವ್ರ ಹತ್ರ ಹೋಗಿ ಬಂದರಿ, ಅವ್ರ ಅನುಭವ, ಜೀವನದ ಒಂದು ಅನುಭವ, ಅವ್ರ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿರೋ ಪದ್ಧತಿ, ಯಾವ ರೀತಿ ಕೃಷಿಯನ್ನ ಅವರು ಪ್ರತಿದಿನ ಪ್ರತಿನಿತ್ಯ ಕೃಷಿಯೊಳಗೆ ಯಾವ ರೀತಿ ಅವ್ರು ಇನ್ವಾಲ್ವ್ ಆಗ್ತಿದ್ರು, ಅವ್ರ ಮುಖ್ಯ ಉದ್ದೇಶ ಏನಿತ್ತು, ಅವ್ರ ಕೃಷಿಗೆ ಯಾಕೆ ಬಂದರು, ಬಂದ್ರಿಂದ ಏನಾಯ್ತು, ಈ ತರ ಎಲ್ಲಾನು ಅವ್ರದ್ದು ನಾನು ಕೇಳ್ಕೊಂಡಾಗ ನನಗೆ ಇನ್ನೂ ಒಂದಿಷ್ಟು ಇದರೊಳಗೆ ಕೃಷಿಯೊಳಗೆ ಆತ್ಮವಿಶ್ವಾಸ ಜಾಸ್ತಿ ಆಯ್ತು. ಅಂದ್ರೆ ಇದು ಯಾವತ್ತು ಯಾವ ಕಾಲಕ್ಕೂ ನಮಗೆ ಕೃಷಿ ಕೈ ಬಿಡೋದಿಲ್ಲ ಅನ್ನುವಂತ ಒಂದು ಮನಸ್ಥೈರ್ಯ ಬಂತು. ಇದರಿಂದ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಯುತ್ತೀನಿ ಅನ್ನೋ ಒಂದು ನನ್ನ ಆತ್ಮವಿಶ್ವಾಸ ಐತೆ. ಅದರ ಜೊತೆಗೆ ದೇವರ ಒಂದು ಆಶೀರ್ವಾದನೂ ಬೇಕು. ಯಾಕಪ್ಪ ಅಂತಂದ್ರೆ ನಾವು ರೈತರು ಯಾವಾಗಲೂ ಪ್ರಕೃತಿ ಮಾತೆಯೊಂದಿಗೆ ಹೋರಾಡೋರು, ಅವಳು ಏನ್ ನಮಗೆ ವರ ಕೊಡ್ತಾಳ ಅದನ್ನೇ ನಾವು ಸ್ವೀಕರಿಸಬೇಕು. ಅಂತ ಒಂದು ಕಷ್ಟ, ಅಂತ ಒಂದು ಇದು ಪರಿಸ್ಥಿತಿಯಲ್ಲೂ ಸಾಕಷ್ಟು ಜನ ಇವತ್ತಿನ ಸಮಾಜದೊಳಗೆ ಕೃಷಿ ಅಂದ್ರೆ ಅದು ಡಿ ಗ್ರೇಡೋ ಸಿ ಗ್ರೇಡೋ ಬೇಡ, ಕೃಷಿ ಬೇಡ ಅನ್ನುವಂತ ರೇಂಜಿಗೆ, ಇವನ್ ಯುವಕರಂತ ಅನ್ನೋದು ಬೇಡ, ಟೋಟಲ್ ಸಮಾಜ ಹಿರಿಯರು ಹಿಡ್ಕೊಂಡು ಯಾಕಪ್ಪ ಕೃಷಿಯೊಳಗೆ ಏನು ಇಲ್ಲದಾಗ ನೀವು ನೌಕರಿ ಮಾಡ್ರಿ ಆರಾಮಿರಿ ಅನ್ನೋ. ಈ ಕೃಷಿಯಲ್ಲಿ ನಾವು ಶ್ರಮ ಪಟ್ರೆ ಅದಕ್ಕಿಂತಲೂ ಹೆಚ್ಚಿನ ನಮಗೆ ಸಂತೋಷ, ಖುಷಿ, ನೆಮ್ಮದಿ ಸಿಗುತ್ತೆ. ಅದಕ್ಕಾಗಿ ನಾವು ಬಹಳ ಆತ್ಮವಿಶ್ವಾಸದಿಂದ ಕೃಷಿಯಲ್ಲಿ ನಾವು ಮುಂದುವರೆದಿದ್ದೀವಿ. ಈಗ ತಾವು ಹೇಳುವ ಪ್ರಕಾರ ಒಟ್ಟಾರೆ ಒಂದು ತಿರುಳು ಏನಪ್ಪಾ ಅಂತಂದ್ರೆ, ಅಂದ್ರೆ ಈಗ ಕಷ್ಟಪಟ್ರೆ ನಮಗೆ ಸುಖ ಸಿಗುತ್ತೆ, ಈಗ ಕಷ್ಟಪಟ್ರೆ, ಅಥವಾ ನಾವು ಈಗ ಆರಾಮಿದ್ರೆ ಮುಂದೆ ಒಂದು ಮುಪ್ಪಾವಸ್ಥೆಯಲ್ಲಿ ನಾವು ಕಷ್ಟ ಪಡಬೇಕಾಗಿದ್ದು ಅದು ಸೃಷ್ಟಿ ನಿಯಮನೂ ಕೂಡ. ಈಗ ತಾವು ಇನ್ನೊಂದು ಹೇಳಿದ್ರೆ ಪ್ರವೀಣ್ ರುದ್ರಪ್ಪ ಮುದಳೂರೆ, ಏನಪ್ಪಾ ಅಂತಂದ್ರೆ ತಾವು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಳ್ಳೆಯ ಕೃಷಿಕ ಅನ್ನುವಂತ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ನಮಗೆ ಅಂತ ಹೇಳಿದ್ರೆ, ಅದು ಯಾವ ವರ್ಷದಲ್ಲಿ ಕೊಟ್ಟರು ಅಥವಾ ತಮ್ಮನ್ನ ಯಾವ ರೀತಿ ಆಯ್ಕೆ ಮಾಡಿದ್ರು, ಅದನ್ನ ಬಗ್ಗೆ ಒಂದಿಷ್ಟು ಏನಾದರೂ ಮಾಹಿತಿ ಕೊಡ್ತೀರಾ? ಕೃಷಿ ವಿಶ್ವವಿದ್ಯಾಲಯ ಧಾರವಾಡ 2017 ಕೃಷಿ ಮೇಳದಲ್ಲಿ ನನಗೆ ಶ್ರೇಷ್ಠ ಯುವ ಕೃಷಿಕ ಅಂತ ನಮ್ಮ ಬಿಳಿಗಿ ತಾಲೂಕಿನಿಂದ ನನ್ನನ್ನು ಆಯ್ಕೆ ಮಾಡಿದರು. ಇದನ್ನು ಯಾಕೆ ಮಾಡಿದ್ರಪ್ಪ ಅಂತಂದ್ರೆ, ನಾನು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರೋದ್ರಿಂದ ನಾನು ಕೇವಲ ಕೃಷಿ ಅಂದ್ರೆ ಯಾವುದೇ ಒಂದು ಜಮೀನಲ್ಲಿ ಬೆಳೆ ಬೆಳೆಯೋದು ತೆಗೆಯೋದು ಅನ್ನೋ ಒಂದು ವಿಷಯ ಅಲ್ಲ. ನಾನು ಮಾಡ್ತಾ ಇರೋ ವಿಶಿಷ್ಟ ಪದ್ಧತಿಗಳು, ಆ ನಂತರ ಅದರಿಂದ ಬರುವಂತಹ ಆದಾಯ ಖರ್ಚು ವೆಚ್ಚದ ಒಂದು ಲೆಕ್ಕಾಚಾರ, ಆಮ್ಯಾಗ ಜನರಿಗೆ ಬೇರೊಬ್ಬ ರೈತರಿಗೆ ಇದೇ ರೀತಿ ಮಾಡಿದ್ರೆ ಇದೇ ರೀತಿ ನಿಮಗೆ ಲಾಭ ಸಿಗುತ್ತೆ, ಇದರಿಂದ ಇಷ್ಟು ಉಳಿತಾಯ ಆಗತ್ತೆ ಅನ್ನೋ ಒಂದು ಲೆಕ್ಕಾಚಾರದ ಒಂದು ದಾಖಲೆಗಳನ್ನ ನಾನು ಪ್ರತಿ ವರ್ಷ ಮಾಡ್ಕೊಂಡ್ ಬಂದಿರೋ ನನ್ನೊಂದು ಹವ್ಯಾಸ. ಈ ತರ ಒಂದು ಎಲ್ಲ ವ್ಯವಸ್ಥಿತ ಒಂದು ಹವ್ಯಾಸಗಳನ್ನು ಗುರುತಿಸಿಕೊಂಡು ನಾನು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರೋದ್ರಿಂದ ನಾನು ತೋಟಗಾರಿಕಾ ಬೆಳೆಗಳನ್ನ, ಆಮ್ಯಾಗ ಕೃಷಿ ಬೆಳೆಗಳನ್ನ, ಆಮ್ಯಾಗ ಅಲ್ಪಾವಧಿ ಬೆಳೆಗಳನ್ನ, ಹೂವಿನ ಬೇಸಾಯವನ್ನ, ಆಮ್ಯಾಗ ಜಾನುವಾರುಗಳ ಸಾಕಣೆಯನ್ನ, ಕೋಳಿ ಸಾಕಣೆಯನ್ನ, ಈ ತರ ಸಮಗ್ರ ಪದ್ಧತಿಯನ್ನು ಅಳವಡಿಸಿಕೊಂಡು ಅದರಲ್ಲಿ ವೈಜ್ಞಾನಿಕ ಪದ್ಧತಿಯನ್ನ ಜಾಸ್ತಿ ಮುಖ್ಯ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಯಾವುದೇ ರೀತಿ ಯಾವುದೇ ಬೆಳೆಯಿಂದ ನಷ್ಟವನ್ನು ಅನುಭವಿಸದೆ ಇಂಥ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ನಾನು ಅದನ್ನು ವ್ಯವಸ್ಥಿತ ಒಂದು ಸದೃಢ ಮನಸ್ಸಿನಿಂದ ಕೃಷಿಯನ್ನ ಸಾಗಿಸಿಕೊಂಡು ಬಂದಿರೋದನ್ನ ಒಂದು ಸಂದರ್ಶನದಲ್ಲಿ ಅವರು ಮನಗಂಡು ಈ ಕೃಷಿ ವಿಶ್ವದ ಧಾರವಾಡದವರು ನನಗೆ ಶ್ರೇಷ್ಠ ಯುವ ಕೃಷಿಕ ಅನ್ನೋ ಒಂದು ಪ್ರಶಸ್ತಿಯನ್ನ ಇದೇ 2017 ಕೃಷಿ ಮೇಳದಲ್ಲಿ ನನಗೆ ಲಭಿಸಿದ್ದಾರೆ. ಈಗ ತುಂಬಾ ಸಂತೋಷ ಪ್ರವೀಣ್ ಅವರೇ. ಈಗ ನಾವು ಇನ್ನೊಂದು ನಂದು ಕೊನೆಯ ಪ್ರಶ್ನೆ ಏನಂದ್ರೆ, ಈಗ ತಾವು ಇಷ್ಟೊಂದು ಹೇಳಿದ್ರಿ, ತಮ್ಮ ಸಂದರ್ಶನವನ್ನ ಲಕ್ಷಾಂತರ ಯುವಕರು, ಯುವತಿಯರು ಮತ್ತೆ ಹಿರಿಯರು, ಅನುಭವಿ ರೈತರು ಎಲ್ಲರೂ ಕೇಳ್ತಾ ಇರ್ತಾರೆ. ಒಂದು ವೇಳೆ ತಮ್ಮ ಸಂದರ್ಶನವನ್ನ ಕೇಳಿ ಪ್ರೇರೇಪಿತರಾಗಿ ನಾನು ಕೂಡ ಕೃಷಿಯನ್ನ ಮಾಡಬೇಕು ಅಂತ ಯಾವುದಾದ್ರು ಯುವ ರೈತರು ತಮಗೆ ಭೇಟಿಯಾಗಿ ಒಂದಿಷ್ಟು ಮಾಹಿತಿಯನ್ನ ಕೇಳ್ಕೋಬೇಕು, ಮತ್ತೆ ಖುದ್ದಾಗಿ ಬಂದು ತಮ್ಮ ತೋಟ ಹೇಗಿದೆ, ತಾವು ಯಾವ ರೀತಿ ಬೆಳೆದುಕೊಂಡಿದ್ದೀರಿ ಅನ್ನೋದನ್ನ ಏನಾದರೂ ನೋಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ತಿಳಿಸ್ತಾರೆ? ನಂದ ದೂರವಾಣಿ ಸಂಖ್ಯೆ 9972572769 ಅಂತ, ಇದು ಏರ್ಟೆಲ್ ನಂಬರ್. 9035571909 ಅಂತ ಇದು ಇನ್ನೊಂದು ನಂಬರ್. ಈ ಎರಡು ನಂಬರ್ಗೆ ನಾನು ದಿನದ ಯಾವುದೇ ಸಮಯದಲ್ಲಿ ನಾನು ಅವರಿಗೆ ಲಭ್ಯ ಇರುತ್ತೇನೆ. ಯಾವುದೇ ರೈತರು ಯಾವುದೇ ಸಂಕೋಚ ಇಡದೆ, ನಾನು ಒಬ್ಬ ಯುವ ರೈತ ಆಗಿರೋದ್ರಿಂದ ನಾನು ದಿನದ 24 ತಾಸುಗಳನ್ನು ನಾನು ನನ್ನ ರೈತ ಸಹೋದರರಿಗೆ, ರೈತ ಮಿತ್ರರಿಗೆ ನನ್ನ ಕೈಲೇ ಆದಷ್ಟು ಸಹಾಯ ಮಾಡಲು ನಾನು ಸಿದ್ಧನಿದ್ದೇನೆ. ಈ ರೈತ ಬಾಂಧವರಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ, ನನ್ನ ವಿಷಯದಲ್ಲಿ ಯಾರು ಯಾವುದೇ ಒಂದು ಸಂಕೋಚವನ್ನು ಇಟ್ಟುಕೊಳ್ಳದೆ ಮುಕ್ತ ಮನಸ್ಸಿನಿಂದ ನನ್ನ ಜೊತೆಗೆ ಸಂಭಾಷಣೆಯಲ್ಲಿ ತೊಡಗಬಹುದು. ಜೊತೆಗೆ ಅವರು ಆಸಕ್ತಿ ಇದ್ರೆ ನಾನು ಬಿಳಿಗಿಯಿಂದ ಬಿಳಿಗಿ ಕ್ರಾಸ್ನಿಂದ ನಮ್ಮ ಊರು, ನನ್ನ ತೋಟ 18 ಕಿಲೋಮೀಟರ್, ಅವರು ಯಾವುದೇ ಸಮಯದಲ್ಲಿ ದಿನದ ಯಾವುದೇ ಸಮಯದಲ್ಲಿ ಬಂದ್ರೂ ನಾನು ಅವರಿಗೆ ನನ್ನ ಕ್ಷೇತ್ರದ ಒಂದು ವೀಕ್ಷಣೆಯನ್ನಾಗಲಿ ನನ್ನ ಅನುಭವಗಳನ್ನಾಗಲಿ ಅವರಲ್ಲಿ ಹಂಚಿಕೊಳ್ಳಲು ಸಿದ್ಧನಿದ್ದೇನೆ. ಬರುವ ಮುಂಚೆ ಒಂದು ನನಗೆ ಮಾಹಿತಿಯನ್ನು ಕೊಟ್ಟು ಬಂದರೆ ಇನ್ನೂ ತುಂಬಾ ಒಳ್ಳೆಯದು. ತುಂಬಾ ಸಂತೋಷ ಪ್ರವೀಣ್ ರುದ್ರಪ್ಪ ಅಮುದೋಳವರೇ, ಇಷ್ಟೊಂದು ಎಲ್ಲ ವಿವರವಾದ ಒಂದು ಮಾಹಿತಿಯನ್ನ ನಮ್ಮ ವಿಜಯಪುರ ಆಕಾಶವಾಣಿಗೆ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬಿಳಿಗಿ ತಾಲೂಕಿನ ಜಾನಮಟ್ಟಿ ಗ್ರಾಮದ ಕೃಷಿ ಅನುಭವಿ ಪ್ರವೀಣ್ ರುದ್ರಪ್ಪ ಮುಧೋಳ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದ್ರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ದಾರ್. ಎರಡು ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗಕ್ಕೆ